ನಿತ್ಯ ವಿಜ್ಞಾನ ಪ್ರತಿದಿನ ಮುಂಜಾನೆ 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 8:55 ಎಫ್ಎಂ ರೇನ್ಬೋದಲ್ಲಿ ಹಾಗೂ ರಾತ್ರಿ 8:00 ಬೆಂಗಳೂರು ವಿವಿಧ ಭಾರತಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಆತ್ಮೀಯವಾದಂತಹ ನಮಸ್ಕಾರಗಳು ಹಾಗೂ ಶರಣು ಶರಣಾರ್ಥಿಗಳು. ಈಗ ಕೇಳಿ ಸಾವಯವ ಕೃಷಿಯ ಅನುಭವ ಕುರಿತು ಕೂಡ್ಲಿಗಿ ತಾಲೂಕು ಹುಲಿಕೇರಿ ಗ್ರಾಮದ ಪ್ರಗತಿಪರ ರೈತರಾದಂತಹ ಶರಣಪ್ಪ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೂಡ್ಲಿಗಿ ತಾಲೂಕಿನ ಹುಲಿಕೆರೆ ಗ್ರಾಮದ ರೈತರಾಗಿರ್ತಕ್ಕಂತಹ ಶರಣಪ್ಪ ಎಂ ಇವರು ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ. ಕೂಡ್ಲಿಗಿ ತಾಲೂಕು ಯಾವಾಗಲೂ ಒಂದಿಷ್ಟು ಮಳೆ ಕಡಿಮೆಯಾಗುವಂಥ ಒಂದು ಪ್ರದೇಶ, ಅದು ಹೆಚ್ಚು ಬರಪೀಡಿತ ಪ್ರದೇಶ ಅಂತ ಹೇಳಿದ್ರೂ ತಪ್ಪಾಗಲಿಕ್ಕಿಲ್ಲ. ಅಂದರೆ ಈ ಭಾಗದ ರೈತರು ಎಲ್ಲರೂ ಸಹಿತ ಮಳೆಯಾಶ್ರಿತವಾಗಿರ್ತಕ್ಕಂಥ ಕೃಷಿಯನ್ನೇ ಹೆಚ್ಚು ಅವಲಂಬಿಸ್ಕೊಂಡಿದ್ದಾರೆ. ಅಂಥ ರೈತರಲ್ಲಿ ಇವರು ಒಬ್ಬರು. ವಿಶೇಷವಾಗಿ ಇವರೆಲ್ಲರೂ ಸಹಿತ ಮಿಶ್ರ ಬೆಳೆ ಪದ್ಧತಿಯನ್ನು ಅನುಸರಿಸ್ತಾರೆ. ನೀರಿನ ಅಭಾವ ಇರೋದರಿಂದ ಅದಕ್ಕೆ ತಕ್ಕ ಹಾಗೆ ಕೃಷಿಯಲ್ಲಿನ ಹೊಂದಿಸಿಕೊಂಡು ವ್ಯವಸಾಯವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರನ್ನು ಮಾತನಾಡಿಸೋಣ. ಅವರು ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಶರಣಪ್ಪರೇ. ನಮಸ್ಕಾರ ಸರ್. ಶರಣಪ್ಪರೇ, ಈಗ ನಿಮ್ಮ ಸ್ವಂತ ಊರು ಯಾವುದು? ಹುಲಿಕೆರೆ ಸರ್. ನಮ್ಮದು ಹುಲಿಕೆರೆ. ಇದು ಎಷ್ಟು ಎಕರೆ ಭೂಮಿ ಇದೆ ನಿಮ್ದು? ನಮ್ದು 9 ಎಕರೆ 50 ಸೆಂಟ್ಸ್ ಜಮೀನು ಇದೆ ಸರ್. ಮಳೆ ಆಶ್ರಿತ ಇದೆ. ನಮ್ಮ ಮನೆಯಲ್ಲಿ 7 ಜನ ಕುಟುಂಬ ಸದಸ್ಯ ಇದೀವಿ. ಮಕ್ಕಳು 3 ಓದ್ತಾ ಇದ್ದಾರೆ, ತಂದೆ ತಾಯಿ ಇದ್ದಾರೆ, ನಮ್ಮ ಮನೆಯವರು ಇದ್ದಾರೆ. ನಮ್ಮ ಮನೆಯಲ್ಲಿ ಒಂದು ಕಳೆದ 12 ವರ್ಷಗಳಿಂದ ಯಾವುದೇ ಕ್ರಿಮಿನಾಶಕಗಳು ರಸಗೊಬ್ಬರಗಳನ್ನು ಬಳಸದೆ ನಮ್ಮ ಮನೆಯಲ್ಲೇ ಎಲ್ಲ ಔಷಧಿಗಳು ಮತ್ತು ಜೀವಾಮೃತ, ನಂದಾಜಲ, ಪಂಚಗವ್ಯ ಅವನ್ನು ಬಳಸ್ತಾ ಸಾವಯವ ಕೃಷಿಯನ್ನು ಮಾಡ್ತಿದ್ದೇವೆ. ಅಂದರೆ ನೀವು ಸಾವಯವ ಕೃಷಿಯನ್ನು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ? 12 ವರ್ಷದಿಂದ ಮಾಡ್ತೀವಿ ಸರ್. 12-13 ವರ್ಷದಿಂದ ನಾನು ಸಾವಯವ ಕೃಷಿ ಮಾಡ್ತಾ ಇದ್ದೀನಿ. ಇದಕ್ಕೆ ಪ್ರೇರಣೆ ಏನು ನಿಮಗೆ? ಪ್ರೇರಣೆ ಏನಂದರೆ, ನಮಗೆ ನಮ್ಮ ಸಂತೃಪ್ತಿ ಸಾವಯವ ಕೃಷಿ ಪರಿವಾರದ ಸದಸ್ಯರಾಗಿದ್ವಿ. ವಿಶ್ವೇಶ್ವರ ಸಜ್ಜನವರು ಸಾವಯವದ ಒಂದು ಮಹತ್ವವನ್ನು ಅದರ ತಿಳಿಸಿಬಿಟ್ಟು ಇದರಿಂದ ಭಾಳ ತುಂಬ ಆರೋಗ್ಯ ಉಳಿತಾ ಇದೆ, ಪ್ರಕೃತಿ ಮಾತೆಯ ಒಂದು ರಕ್ಷಣೆ ಇದೆ, ಅವರ ಅನುಕರಣೆಯಲ್ಲೇ ಇವತ್ತಿಗೂ ಮಾಡ್ತಾ ಇದ್ದೀವಿ. ಮಾರ್ಕೆಟ್ ಕೂಡ ಒದಗಿಸ್ಕೊಂಡಿದ್ದೀವಿ, ಮಾರಾಟನ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಮನೆ ಕುಟುಂಬ ಸದಸ್ಯರು ಚೆನ್ನಾಗಿದ್ದೀವಿ. ಯಾವುದೇ ಮಳೆ ಇಲ್ಲ, ಹಬ್ಬ ಹರಿದಿಗಳಿಗೆ ಬಂದು ಭಯ ಬೀಳ್ದಂಗೆ ಸಂತೃಪ್ತಿಯಾದ ಜೀವನವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ನನ್ನ ಮಕ್ಕಳು ಸಹ ನಮಗೆ ರಜೆ ಸಂದರ್ಭದಲ್ಲಿ ನಮಗೆ ಕೃಷಿ ಕೆಲಸಗಳಲ್ಲಿ ಸಹಕಾರಿ ಕೆಲಸ ಮಾಡ್ತಾರೆ. ಈಗ ನಿಮ್ಮ ದೃಷ್ಟಿಯಲ್ಲಿ ಶರಣಪ್ಪರೇ, ಸಾವಯವ ಅಂದರೆ ಏನು? ಏನೋ ಆಗ್ತಂಗೆ ಬೆಳೀತಕ್ಕಂಥದ್ದು, ಪ್ರಕೃತಿಯಲ್ಲಿ ಏನಿದೆಯೋ ಅದನ್ನು ಸ್ವೀಕರಿಸ್ತಕ್ಕಂಥದ್ದು. ಬೇರೆ ಏನೇನೋ ಹಾಕ್ಬಿಟ್ಟು ನಾವು ದುರಂತಗಳನ್ನ ಅನುಭವಿಸೋಕ್ಕಿಂತ ನಮ್ ಏನು ಸಿಗುತ್ತೆ, ಮಳೆ ಬಂತ ಮಳೆ ಬಂದಿಲ್ಲ ಅಂದ್ರೂ ಕೂಡ ಯೋಚನೆ ಮಾಡ್ದಂಗೆ ನಾವು ಬೆಳೆನ ತೆಗಿತಕ್ಕಂಥದ್ದು. ನೀರಿನ ಪ್ರಮಾಣ ಕಡಿಮೆ ಆಗ್ತಿದೆ, ಇನ್ನೂ ಕಮ್ಮಿ ಆಗ್ತಿದೆ ಮುಂದಿನ ದಿನಮಾನಗಳಲ್ಲಿ. ಹಾಗಾಗಿ ಮಳೆ ಕಡಿಮೆ ನೀರಿಗೆ ಬೆಳೀತಕ್ಕಂಥ ಬೆಳೆಗಳನ್ನು ನಾವು ಬೆಳೆದ್ರೆ ನಮಗೂ ಲಾಭ ಸಿಗೋ ಉದ್ದೇಶ ಆಗುತ್ತೆ. ಈಗ ಸಾವಯವದ ಹಂತಗಳು ಏನೇನು ನೀವು ಈಗ ಭೂಮಿಗೆ ಏನೆಲ್ಲ ಒಳಸುರಿಗಳನ್ನು ಕೊಡಬೇಕಾಗ್ತದೆ, ಅಂಥವುಗಳನ್ನೆಲ್ಲ ನೀವು ಭೂಮಿ ಸಿದ್ಧತೆ ಪಡಿಸ್ಕೊಳ್ಬೇಕನ್ನೋದಾದರೆ, ಭೂಮಿ ಹದ ಮಾಡ್ಕೊಳ್ಬೇಕನ್ನೋದಾದರೆ, ಅಥವಾ ಅದರ ಫಲವತ್ತತೆಯನ್ನು ಹೆಚ್ಚು ಮಾಡ್ಕೊಳ್ಬೇಕನ್ನೋದಾದರೆ ಸಾವಯವದಲ್ಲಿ ಏನೆಲ್ಲ ಅನುಸರಿಸ್ತೀರಿ ನೀವು? ಸಾವಯವದಲ್ಲಿ ಭೂಮಿ ಸಿದ್ಧತೆ ಮಾಡಬೇಕಂದ್ರೆ ಹಿಂದಿನ ಪದ್ಧತಿಯಲ್ಲಿ ಕುಂಟೆ ಹೊಡಿತಾ ಇದ್ರು. ಯುಗಾದಿ ಹಿಂದೆ ಮುಂದೆ ದಿನಮಾನಗಳಲ್ಲಿ ಕುಂಟೆ ಹೊಡಿತ ಈಗ ಆ ಪದ್ಧತಿ ಮಾಡ್ತಿಲ್ಲ ಕೆಲವು ರೈತರು, ಅದನ್ನು ಅಳವಡಿಸ್ಕೊಂಡಿದ್ದೀವಿ. ಜೊತೆಗೆ ಅಕ್ಕಡಿ ಬೆಳೆಗಳಾಗ್ತೀವಿ, ಅಕ್ಕಡಿ ಬೆಳೆಯಲಾದಾಗ ಅಲ್ಲಿ ಎಲ್ಲ ಸೊಪ್ಪುಗಳು ಉದುರ್ತವೆ, ಅದು ಜಮೀನಿಗೆ ಫಲವತ್ತತೆಯನ್ನು ಕಾಪಾಡುತ್ತೆ. ಬೌಂಡ್ರಿಗೆ ಔಡ್ಲ ಹಾಕ್ತೀವಿ, ಔಡ್ಲ ಬರುತ್ತೆ, ಕಟ್ಟಿಗೆನೂ ಬರುತ್ತೆ, ಜೊತೆಗೆ ಸೊಪ್ಪು ಭೂಮಿಗೆ ಬಿದ್ದು ಅಲ್ಲಿ ಗೊಬ್ಬರ ಆಗುತ್ತೆ. ಒಂದು ಯುಗಾದಿ ಆದ ನಂತರ ನಾವು ಏನು ಬೇಡ ಅಂತ ಔಡ್ಲ ಗಿಡ ಕಟ್ ಮಾಡಿದರೆ ನಮಗೆ ಉರುವಲಿ ಕಟ್ಟಿಗೆ ಆಗುತ್ತೆ. ಜೊತೆಗೆ ತೊಗರಿ, ಮಡಕೆ ಕಾಳು, ಅಲಸಂದಿ ಇವನ್ನ ಮಿಶ್ರ ಬೆಳೆಯಾಗಿ ಬೆಳೆಯೋದ್ರಿಂದ ಅಲ್ಲಿ ಸೊಪ್ಪು ಅದೆಲ್ಲ ಬಿದ್ದು ಕೊಳೀತದೆ, ಆಗ ನಮ್ಮ ಜಮೀನಿನ ಫಲವತ್ತತೆ ಆಗ್ತದೆ. ಜೊತೆಗೆ ನಾವು ಜೀವಾಮೃತ ಮಾಡ್ತೀವಿ, ಕೊಟ್ಟಿಗೆ ಗೊಬ್ಬರ ಬಳಸ್ತೀವಿ, ಆಮೇಲೆ ಒಂದ್ಸರಿ ಮಲ್ಚಿಂಗು ಮಾಡ್ತೀವಿ. ಯಾವ ಜಮೀನು ವೀಕ್ ಇದೆ ನೋಡಿಬಿಟ್ಟು ಅದಕ್ಕೆ ಕೆಲವೊಂದು ಬೆಳೆಗಳನ್ನು ಜಾಸ್ತಿ ಸೆಟ್ ಮಾಡಿ ರೋಟವೇಟ್ ಹೊಡೆಸಿಬಿಟ್ಟು ಅಲ್ಲಿ ಗೊಬ್ಬರ ಉತ್ಪಾದನೆ ಮಾಡಂಗು ಮಾಡ್ತೀವಿ. ಯಾವ ಜಮೀನು ವೀಕ್ ಇದೆ ನೋಡಿಬಿಟ್ಟು ಈ ಪದ್ಧತಿನ ತಂತ್ರ ಅಳವಡಿಸ್ಕೊಂತೀವಿ ಸರ್. ಈಗ ಅಷ್ಟು 9 ಎಕರೆ ಭೂಮಿಯಲ್ಲೂ ನೀವು ಸಾವಯವ ಪದ್ಧತಿಯಲ್ಲೇ ಕೃಷಿ ಮಾಡ್ತಾ ಇದ್ರಿ? ಹೌದು ಸರ್, 9 ಎಕರೆನು ಸಹ ಸಾವಯವ ಕೃಷಿಯಲ್ಲೇ ಮಾಡ್ತಾ ಇದೀವಿ. ಅಂದ್ರೆ ಬೆಳೆ ಪರಿವರ್ತನೆ ಮಾಡ್ತೀವಿ, ಈ ಪ್ಲಾಟ್ ಶೇಂಗಾ ಹಾಕಿ ನೆಕ್ಸ್ಟ್ ಪ್ಲಾಟ್ ಜೋಳ ಹಾಕ್ತಿವಿ, ಇನ್ನೊಂದು ಪ್ಲಾಟ್ ಸೂರ್ಯಕಾಂತಿ ಹಾಕಿದ್ರೆ ಅದಕ್ಕೆ ಅಲ್ಲಿ ಅಲ್ಲಿ ಫಲವತ್ತತೆ ಬೇಕಲ್ವಾ, ಆ ಜೋಳ ಹಾಕಲ್ಲ ಶೇಂಗಾ ಹಾಕ್ತಿವಿ. ಶೇಂಗಾ ಹಾಕಿದ ಹೊಲಕ್ಕೆ ಮತ್ತೆ ಬೆಳೆ ಪರಿವರ್ತನೆ ಮಾಡೋದು, ಆಮೇಲೆ ಅದಕ್ಕೆ ಜೋಳ ಬೆಳೆದು ಜೋಳದಲ್ಲಿ ಕೆಳಗಡೆ ಮಡಕೆಸರಿ ಬೆಳಿತೀವಿ. ಜೋಳ ಮೇಲಿರುತ್ತೆ, ಮಡಕೆಸರಿ ಕೆಳಗಡೆ ಬೆಳೆಯುತ್ತೆ. ಜೋಳ ಬೇಗ ಬರುತ್ತೆ, ಮಡಕೆ ಕಾಳು ಲೇಟಾಗಿ ಬರುತ್ತೆ, ಅದು ಗೊಬ್ಬರ ಆಗಿನೂ ಪರಿವರ್ತನೆ ಬಂತದೆ. ಕೆಲವು ಎಲೆಗಳೆಲ್ಲ ಬಿದ್ದು ಗೊಬ್ಬರ ಆಗುತ್ತೆ ಸ್ವಲ್ಪ ಜಮೀನಿಗೆ, ಒಂದು 40%. ಜೊತೆಗೆ ನಾವು ಮೇಲ್ ಗೊಬ್ಬರ ನಮ್ಮ ಹಸುಗಳಿಂದ ಬರ್ತಕ್ಕಂಥ ಗೊಬ್ಬರನ ಕೊಟ್ಟಿಗೆ ಗೊಬ್ಬರನ ಜಮೀನಿಗೆ ಬಳಸ್ತೀವಿ. ಸರ್, ಈಗ ನೀವು ಸಾವಯವ ಮಾಡೋದ್ರಿಂದ ನಿಮಗೆ ಯಾವ ರೀತಿ ಉಪಯೋಗವಾಗಿದೆ ಅಂದರೆ, ಈಗ ನಿಮ್ಮ ಕೂಡ್ಲಿಗಿ ತಾಲೂಕು ಏನಿದೆಯಲ್ಲ ಸಂಪೂರ್ಣವಾಗಿ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಮಳೆ ಆಗೋದು ತುಂಬ ಕಡಿಮೆ ಈ ಭಾಗದಲ್ಲಿ. ಸೊ ಹಾಗಾಗಿ ಈ ಥರದ ಒಂದು ಮಳೆ ಕೈ ಕೊಡ್ತಾ ಇರ್ತದೆ ಅಂದರೆ ಬರಪೀಡಿತ ಪ್ರದೇಶ ಆಗ್ತಾ ಇರ್ತದೆ. ಈ ಸಮಸ್ಯೆಗಳಾದಾಗೆ ನಿಮ್ಮ ಸಾವಯವ ಪದ್ಧತಿ ಯಾವ ರೀತಿ ಸಪೋರ್ಟಿವ್ ಆಗಿ ನಿಲ್ಲುತ್ತೆ ಅಂತ? ಸರ್, ಸಾವಯವ ಪದ್ಧತಿ ಏನಾಗುತ್ತೆ ಅಂದರೆ ನಾವು ಸಾವಯವ ಮಾಡೋದ್ರಿಂದ ನಮ್ಮ ಜಮೀನಿನಲ್ಲಿ ಹ್ಯೂಮಸ್ ಉತ್ಪಾದನೆ ಆಗುತ್ತೆ, ಆಮೇಲೆ ಮಳೆ ಬಿದ್ದಾಗ ನೀರನ್ನು ಹಿಡಿದುಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗುತ್ತೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಜೊತೆಗೆ ಈ ಆಹಾರ ನಾವು ಬಳಸ್ತೀವಿ, ನಮ್ಮ ಕುಟುಂಬಕ್ಕೂ ಬಳಸ್ತೀವಿ, ಹೊರಗಡೆ ಮಾರಾಟ ಮಾಡ್ತೀವಿ, ಅಲ್ಲೇನಾಗುತ್ತೆ ಇದು ನಮ್ಮ ಕುಟುಂಬದ ಆರೋಗ್ಯನೂ ತುಂಬ ಬದಲಾವಣೆ ಆಗಿದೆ. ಇವತ್ತು ನಮಗಿನ್ನು ನಮ್ಮ ಮನೆಯಲ್ಲಿ ಒಂದು 10 ವರ್ಷದಿಂದ ಬಹಳ ಈಗ ನೋಡ್ತೀವಿ ಆಲ್ರೆಡಿ ಯಾರು ನೋಡಿದ್ರು ಹಾಸ್ಪಿಟ್ಲಿಗೆ ಹೋಗ್ತಲೇ ಇರ್ತಾರೆ. ನಮ್ಮ ಮನೆಯಲ್ಲಿ ದವಾಖಾನೆ ಖರ್ಚನ್ನು ಭಾಳ ಕಡಿಮೆ, ಆರೋಗ್ಯ ತುಂಬ ಸುಧಾರಿಸಿದೆ. ನಮ್ಮ ತಂದೆಯವ್ರಿಗೆ 72 ವರ್ಷ ಆಗಿದೆ, ಈಗಲೂ ಜಮೀನಲ್ಲಿ ಕೆಲಸ ಮಾಡ್ತಾರೆ ಅವರು. ಅವ್ರಿಗೆ BP ಇಲ್ಲ, ಶುಗರ್ ಇಲ್ಲ, ಯಾವುದಿಲ್ಲ, ಗ್ಯಾಸ್ಟ್ರಿಕ್ ಇಲ್ಲ, ಏನಿಲ್ಲ, ಆರಾಮಾಗಿದ್ದಾರೆ. ಆಮೇಲೆ ಜಮೀನಲ್ಲಿ ನಾವು ಕೆಲಸ ಮಾಡೋದ್ರಿಂದ ನಮ್ಮ ಆರೋಗ್ಯನ ಸುಧಾರಿಸ್ತಾ ಬರ್ತದೆ. ಎಲ್ಲ ಏನು ಮಾಡ್ತಿದ್ವಿ ಅಂದರೆ ಈಗೆಲ್ಲ ಏನೇನೋ ತಿನ್ನೋದು ಅದನ್ನ ಕರಗಿಸ್ಕೊಳ್ಳೋಕೆ ವಾಕ್ ಹೋಗೋದು. ನಮ್ಮ ಜಮೀನ ನಾವು ಕೆಲಸ ಮಾಡೋ ಪದ್ಧತಿ ಕಲ್ತಿಲ್ಲ, ಏನು ಮಾಡ್ತಿದ್ವಿ, ನಮ್ಮ ಬಾಡಿ ಬೇಕಿಲ್ಲದ ಬಳಸ್ಕೊಂತೀವಿ, ಆಗೇನಾಗುತ್ತೆ ಅದು ಅಜೀರ್ಣ ಆಗಲ್ಲ, ಏನಾಗಲ್ಲ, ಅದು ಬೇರೆ ಕಾಯಿಲೆ ಉತ್ಪಾದನೆ ಆಗುತ್ತೆ. ಅದನ್ನು ಕರೆಸ್ಕೊಳ್ಳೋಕ್ಕೋಸ್ಕರ ದಿನ ಬೆಳಗ್ಗೆ ಸಾಯಂಕಾಲ ವಾಕ್ ಹೋಗ್ತೀವಿ. ಅದನ್ನು ಬಿಟ್ಟು ನಮ್ಮ ಜಮೀನಲ್ಲಿ ನಾವು ಕೆಲಸ 1 ಗಂಟೆ 2 ಗಂಟೆ ನಮ್ಮ ಜಮೀನಲ್ಲಿ ನಾವು ಕೆಲಸ ಮಾಡಿದರೆ ನಮ್ಮ ಆರೋಗ್ಯನ ಸುಧಾರಿಸುತ್ತೆ, ಕುಟುಂಬದ ಆರೋಗ್ಯನ ಸುಧಾರಿಸುತ್ತೆ, ನಮ್ಮ ಆಹಾರ ಬಳಸ್ತಕ್ಕಂಥ ಈ ಸಹ ಕುಟುಂಬಗಳು ಸಹ ಉತ್ತಮ ಆರೋಗ್ಯ ಸಿಗುತ್ತೆ. ಈ ದೃಷ್ಟಿಯಿಂದ ನಮಗೆ ಬರ ಬಂದ್ರೂ ಸಹ ಯಾವುದೇ ಆಮೇಲೆ ನಾವು ಯಾವುದೇ ಆಹಾರ ಧಾನ್ಯ ಬೆಳೆದ್ರೂ ಕೂಡ ಮಾರುಕಟ್ಟೆಯಲ್ಲಿ ಮಾರಲ್ಲ, ನಮ್ಮದೇ ಆದ ಮಾರ್ಕೆಟ್, ನಾವೇನು ರೇಟ್ ಹೇಳ್ತೀವೋ ಆ ರೇಟ್ಗೆ ಗ್ರಾಹಕರು ಬಂದು ನಮ್ಮ ಆಹಾರ ಧಾನ್ಯಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ಕೃಷಿಕರದೇ ಮಾರುಕಟ್ಟೆ ಮಾಡ್ಕೊಂಡಿದ್ದೀರಿ? ಮಾಡಿದ್ದೀವಿ ಸರ್, ಕೃಷಿಕರದ ಮಾರ್ಕೆಟ್ ಇದೆ. ಈಗ ಸ್ವಲ್ಪ ಸಾವಯವ ಕೃಷಿ ಪರಿವಾರದೇ ಮಾರ್ಕೆಟ್ ಇದೆ. ಎಲ್ಲಿದೆ ಅದು ಮಾರ್ಕೆಟ್? ಬೆಂಗಳೂರಲ್ಲಿದೆ ಸರ್, ಸುಭಿಕ್ಷಾ ಸಾವಯವ ಕೃಷಿಕರ ಬಹುರಾಜ್ಯ ಸಹಕಾರಿ ಸಂಘ ನಿಯಮಿತ ಅಂತೇಳಿ ಒಂದು ಕೊಡಗಿನಹಳ್ಳಿ ಗೇಟಲ್ಲಿ ನಮ್ಮದು ಸುಭಿಕ್ಷದ್ದು ಮಾರ್ಕೆಟ್ ಸ್ಟಾರ್ಟ್ ಆಗಿದೆ. ಈಗ ಅಲ್ಲಿ ನಮ್ಮ ಆಹಾರ ಧಾನ್ಯಗಳನ್ನ ಕಳಿಸ್ತಾ ಇದೀವಿ, ಜೊತೆಗೆ ಬೇರೆ ಯಾರಾದರೂ ನಮಗೆ ಬೇಕು ಅಂದಾಗ ಅಲ್ಲಿಗೂ ಕಳಿಸ್ತೀವಿ. ಪ್ರತಿ ಒಂದು ತಿಂಗಳಿಗೆ 1,20,000 ರೂಪಾಯಿ ನಮಗೆ ಆದಾಯ ಬರ್ತಾ ಇದೆ. ಶೇಂಗಾ ಎಣ್ಣೆ ಕಳಿಸ್ತೀವಿ, ಸಜ್ಜೆ ಕಳಿಸ್ತೀವಿ, ರಾಗಿ ಕಳಿಸ್ತೀವಿ, ರಾಗಿ ಹಿಟ್ಟು ಕಳಿಸ್ತೀವಿ, ಶೇಂಗಾ ಬೀಜ ಕಳಿಸ್ತೀವಿ, ಮಡಿಕೆ ಕಾಳು ಕಳಿಸ್ತೀವಿ, ಎಳ್ಳು ಕಳಿಸ್ತೀವಿ, ಕುರಾಳು ಕಳಿಸ್ತೀವಿ, ಯಾವ್ದಾವ್ದು ಗ್ರಾಹಕರು ನಮಗೆ ಬೇಕಂತ ಹೇಳ್ತಾರೆ ಆ ಆಹಾರ ಧಾನ್ಯಗಳನ್ನ ಕಳಿಸ್ತಿದ್ದೀನಿ. ಎಲ್ಲೆಲ್ಲಿ ತಿಪ್ಟೂರಿಗೆ ಕಳಿಸ್ತೀವಿ, ಮಂಗಳೂರು, ಮೈಸೂರು, ಈ ಕಡೆ ರಾಯಚೂರು, ಹೊಸಪೇಟೆ ಕೆಲವೊಂದು ಅಂಗಡಿಗಳಿದ್ದಾವೆ ಅಲ್ಲಿನೂ ಕಳಿಸ್ತಾ ಇದ್ದೀವಿ, ಮಂಗಳೂರಲ್ಲಿ ಕೆಲವು ಅಂಗಡಿಗಳು ಅಲ್ಲಿಗೂ ಕಳಿಸ್ತಾ ಇದ್ದೀವಿ. ಹಾಗಾಗಿ ನಮಗೆ ಒಂದು ತಿಂಗಳಲ್ಲಿ ನಮ್ಮ ಆದಾಯ ಒಂದು 20,000 ರೂಪಾಯಿ ಬರುತ್ತೆ. ಅಂದರೆ ನೀವು ಕೃಷಿ ಜೊತೆಗೆ ಮೌಲ್ಯವರ್ಧನೆ ಸಹ ಮಾಡ್ತಾ ಇದ್ದೀರಿ, ರೂಪಾಂತರ ಮಾಡ್ತಾ ಇದ್ದೀರಿ. ಯಾವ್ಯಾವ ಬೆಳೆಗಳಿಗೆ ಈ ರೂಪಾಂತರಗಳನ್ನು ಮಾಡ್ತಾ ಇದ್ರಿ, ಹೇಗೆ ಮಾಡ್ತಾ ಇದ್ರಿ, ಅದು ಸ್ವಲ್ಪ ವಿವರಿಸಿ ಹೇಳಿ. ಶೇಂಗಾನ ಬೇರ್ಪಡಿಸಿ ಶೇಂಗಾ ಎಣ್ಣೆ ಮಾಡ್ತೀವಿ. ಶೇಂಗಾ ಎಣ್ಣೆ ತಯಾರು ಮಾಡೋದಕ್ಕೆ ಗಾಣ ಹಾಕಿದ್ರ ಹೇಗೆ? ಗಾಣ ಈಗ ಈ ಸದ್ಯ ಹಾಕಿಲ್ಲ ಸರ್, ನೆಕ್ಸ್ಟ್ ಮುಂದೆ ಹಾಕಂತ ನಮ್ಮ ಪ್ಲಾನಿಂಗ್ ಇದೆ, ಮಾಡ್ತಾ ಇದೀವಿ. ಈಗ ಬೇರೆ ಕಾನವಾಸಿಲ ಒಂದು ಗಾಣ ಇದೆ, ಇಲ್ಲಿ ಚಿಕ್ಕ ಜೋಗಳ ಒಂದು ಗಾಣ ಇದೆ, ಎಲ್ಲಿ ಗಾಣ ಫ್ರೀ ಇರ್ತದೆ ಅಲ್ಲಿ ಹೋಗಿ ಗಾಣ ಮಾಡಿಸಿಬಿಟ್ಟು ನಾವು ಎಣ್ಣೆ ಬೇರೆ ಬೇರೆ ಕಡೆ 270 ರೂಪಾಯಿ ಲೀಟ್ರ್ ಕೊಡ್ತಾ ಇದೀವಿ. ಒಂದು ಲೀಟ್ರಿಗೆ 270 ರೂಪಾಯಿ ಕೊಡ್ತಾ ಇದೀವಿ. ಸಜ್ಜೆ ಕೊಡಲ್ಲ, ಸಜ್ಜೆ ಹಿಟ್ಟು ಕಳಿಸ್ಕೊಡ್ತೀವಿ. ಸಜ್ಜೆ ಹಿಟ್ಟನ್ನು 60 ರೂಪಾಯಿ ಕೆಜಿ ಕೊಡ್ತಾ ಇದೀವಿ. ರಾಗಿ ಕಳಿಸಲ್ಲ, ರಾಗಿ ಕ್ಲೀನ್ ಮಾಡಿ ರಾಗಿ ಹಿಟ್ಟನ್ನು ಕಳಿಸ್ಕೊಡ್ತೀವಿ. ರಾಗಿ ಹಿಟ್ಟು 40 ರಿಂದ ಇಲ್ಲೇ ಲೋಕಲ್ ನಮ್ಮ ಸ್ಥಳೀಯವಾಗಿ ಯಾರಾದ್ರೂ ಕೇಳಿದ್ರೆ 40 ರೂಪಾಯಿ ಕೊಡ್ತೀವಿ. ಪಾರ್ಸಲ್ ಬೇಕಂದಾಗ ಅವ್ರಿಗೆಲ್ಲ 50 ರೂಪಾಯಿ ಕೆಜಿ ಅಲ್ಲಿ ಇಟ್ಟು ಕಳಿಸ್ಕೊಡ್ತಾ ಇದೀವಿ. ಕೆಲವು ಮಾರಾಟ ಮಾಡ್ತಕ್ಕಂಥ ನಮ್ಮ ಮಳಿಗೆಗಳು ಕೂಡ ಸೆಟ್ ಮಾಡಿದೀವಿ, ಮಂಗಳೂರು, ಹೊಸಪೇಟೆ ಅಲ್ಲೆಲ್ಲ. ಅವ್ರಿಗೆಲ್ಲ ಅವ್ರ ಲಾಭ ಬೇಕಲ್ಲ ಮಾರಾಟ ಮಾಡಿದಕ್ಕೆ, ಅವ್ರಿಗೆ ಲಾಭಕ್ಕೆ ಉಳಿಸಿ ಉಳಿದ್ರೆ ನಮಗೆ ಮತ್ತು ನಮಗೆ ಹಣ ಕಳಿಸ್ತಾರೆ. ಹಾಗಾಗಿ ನಮಗೆ ಉತ್ತಮವಾದ ಆದಾಯ, ಜೊತೆಗೆ ಎಲ್ಲ ಕಾಲದಲ್ಲೂ ಇವತ್ತು ನಮಗೆ ಆರ್ಥಿಕ ಕೊರತೆ ಇಲ್ಲ ಅಂತಕ್ಕಂಥ ಸ್ಥಿತಿಯಲ್ಲಿ ನಾವು ಇದ್ದೀವಿ. ಹಣದ ಕೊರತೆ ಇಲ್ಲ, ಎಲ್ಲ ಕಾಲದಲ್ಲಿ ನಮಗೆ ಹಣ ಬರ್ತಾ ಇರ್ತದೆ. ಅದು ಸ್ಟಾಕ್ ಮಾಡ್ತೀವಿ, ಅದರಲ್ಲಿ ಸುಮಾರು ಸಮಸ್ಯೆ ಇದೆ. ಸ್ಟಾಕ್ ಮಾಡಿದಾಗ ಹುಳ ಬೀಳ್ತದೆ, ಒಂದ್ಸರಿ ಮಳೆ ಬಂದು ಮಳೆ ನೀರು ಒಳಗೋಗಿ ನೆಂದೋಗ್ತದೆ. ಆದರೂ ಸಹನ ಅದನ್ನು ಯಾವ ರೀತಿ ಸ್ಟಾಕ್ ಮಾಡಬೇಕು, ಸ್ವಲ್ಪ ಒಣಗಿಸ್ಬೇಕು, ಮತ್ತೆ ಹಂಗೆ ಇಡಬೇಕು. ಈ ಪದ್ಧತಿ ಅನುಸರಿಸ್ತಾ ನಮಗೆ ನಮ್ಮ ಕುಟುಂಬಕ್ಕೆ ಉತ್ತಮವಾದ ಆದಾಯನು ಸಹ ನಮಗೆ ಬರ್ತಾ ಇದೆ. ಈಗ ಯಾವುದೇ ಬೆಳೆಗೆ ಮೌಲ್ಯವರ್ಧನೆ ಮಾಡಬೇಕು ಅಂದ್ರೆ ಅದಕ್ಕೊಂದಿಷ್ಟು ಸ್ಥಳಾವಕಾಶ ಬೇಕಾಗ್ತದೆ, ಬೇರೆ ಬೇರೆ ಯಂತ್ರೋಪಕರಣಗಳೆಲ್ಲ ಬೇಕಾಗ್ತದೆ. ಏನೆಲ್ಲ ನೀವು ಒದಗಿಸ್ಕೊಂಡಿದ್ದೀರಿ ಸರ್? ಯಂತ್ರಗಳೇನು ಮಾಡಿಲ್ಲ ನಾವು, ನಮ್ಮ ಮ್ಯಾನ್ಯಲ್ಲೇ ಮಾಡ್ತೀವಿ ಸರ್ ನಾವು. ನೆಕ್ಸ್ಟ್ ಇನ್ನೊಂದೆರಡು ತಿಂಗಳು ಗಾಣ ಹಾಕ್ತೀವಿ. ಮ್ಯಾನ್ಯಲ್ ವರ್ಕ್ ಜಾಸ್ತಿ ಮಾಡಿಸ್ತೇನೆ. ಆಮೇಲೆ ಮ್ಯಾನ್ಯಲ್ ಮಾಡಿದ್ರಿಂದ ಏನಾಗುತ್ತೆ ಅಂದ್ರೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನರಿಗೆ ಸ್ವಲ್ಪ ಇಲ್ಲಿ ಕೆಲಸ ಸಿಗುತ್ತೆ, ಕೆಲಸದ ಅವಕಾಶ ಆಗುತ್ತೆ. ಇತ್ತೀಚೆಗೆ ಯಂತ್ರಗಳ ಬಳಕೆ ಜಾಸ್ತಿ ಆಗಿ ಹಳ್ಳಿ ಜನರು ಕೆಲಸ ಇಲ್ಲ ಅಂತಕ್ಕಂಥದ್ದು ಮಾಹಿತಿ ಇದೆ. ಹಾಗಾಗಿ ನಾವು ಹಳ್ಳಿಯಲ್ಲಿ ಇರ್ತಕ್ಕಂಥ ರೈತರಿಗೆ ಕೆಲಸ ಕೊಡ್ತಾ ಇದೀವಿ, ಸಣ್ಣ ಪುಟ್ಟ ರೈತರಿಗೆ, ಕೂಲಿ ಕಾರ್ಮಿಕರಿಗೆ. ಈ ಒಂದು ವ್ಯವಸ್ಥೆಯಲ್ಲಿ ಚೆನ್ನಾಗಿದ್ದೀವಿ, ನಮ್ಮ ಆರೋಗ್ಯನೂ ಚೆನ್ನಾಗಿದೆ. ಈಗ ಶರಣಪ್ಪನವರ ಕುಟುಂಬ ಕೃಷಿ ಅವಲಂಬಿತ ಕುಟುಂಬ, ಬೇರೆ ಯಾವುದೇ ಸೋರ್ಸ್ಗಳು ಇಲ್ಲ. ಒಂದು ಸಣ್ಣದು ಕಿರಾಣಿ ಶಾಪ್ ಇದೆ, ನಾವೊಂದು ಬ್ಯಾಂಕ್ ಮಿತ್ರ ಅಂತೇಳಿ ಒಂದೆರಡು ಗಂಟೆ ಬ್ಯಾಂಕ್ ಮಿತ್ರ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಜೊತೆಗೆ ನಾವು ಬೆಳೆದಿರ್ತಕ್ಕಂಥ ಆಹಾರ ಧಾನ್ಯಗಳನ್ನು ನಾವೇ ಮಾರಾಟ ಮಾಡ್ತೀವಿ. ಇದೆಲ್ಲದಕ್ಕೂ ನಿಮಗೆ ಸಮಯಾವಕಾಶ ಸಿಗ್ತದೆ ರೈತರಿಗೆ ಸರ್? ಸಮಯ ನಾವು ಸೆಟ್ ಮಾಡ್ಕೋಬೇಕು, ಅದು ಸಮಯ ನಮ್ಮನ್ನ ಕೇಳಲ್ಲ, ಅದು ಹೋಗ್ತಾ ಇರ್ತದೆ. ಈ ದಿನ ಇಂಥದ್ದು ಕಳಿಸ್ಬೇಕು, ನಾವು ಇಂಥ ದಿನ ಇಂಥರು ನಮಗೆ ಆರ್ಡರ್ ಹಾಕಿದರೆ ಅದನ್ನು ಈ ಡೇಟಿಗೆ ಕಳಿಸ್ತೀವಿ ಅಂತೇಳಿ ಆರ್ಡರ್ ತಗೊಂಡಿರ್ತೀವಿ ಸರ್. ಈಗ ನಾಳೆ ನಾನು 50 ಲೀಟ್ರ್ ಎಣ್ಣೆ ಕಳಿಸ್ಬೇಕು ತಿಪ್ಟೂರಿಗೆ. ಈಗ ಆಲ್ರೆಡಿ ನಾಳೆ ಬಸ್ ಎಲ್ಲಿ ಬರುತ್ತೆ, ಎಷ್ಟು ಗಂಟೆಗೆ ಬರುತ್ತೆ, ಅದೆಷ್ಟು ಪ್ಯಾಕ್ ಮಾಡ್ಬೇಕು ಎಲ್ಲ ಸಿದ್ಧತೆ ಮಾಡ್ಕೊಂಡು ಆ ಟೈಮಿಗೆ ಅಲ್ಲಿ ಇಟ್ಟು ಅವ್ರಿಗೆ ಮತ್ತೆ ಫೋನ್ ಮಾಡ್ತೀನಿ, ಈ ಟೈಮಲ್ಲಿ ಇಟ್ಟಿದ್ದೀನಿ, ನಿಮಗೆ ಈ ಟೈಮಲ್ಲಿ ನಿಮಗೆ ಸಿಗುತ್ತೆ ಅಂತೇಳಿ ಮತ್ತೆ ಆ ಟೈಮ್ಗೆ ನಾನು ಮತ್ತೆ ಅವ್ರನ್ನ ಫಾಲೋ ಅಪ್ ಮಾಡ್ತೀನಿ, ನಿಮಗೆ ರಿಸೀವ್ ಆಯ್ತಾ ಇಲ್ಲ ಅಂತೇಳಿ. ಈ ಒಂದು ದೃಷ್ಟಿಯಿಂದ ನಮಗೆ ಒಳ್ಳೆ ಇನ್ಕಮ್ ಇದೆ. ಈಗ ನಿಮ್ಮ ಮಾರಾಟ ವ್ಯವಸ್ಥೆಗೆ ಅಂದರೆ ನಿಮ್ಮ ಏನು ಉತ್ಪನ್ನಗಳ ಮಾರಾಟ ವ್ಯವಸ್ಥೆಗೆ ಸಾಮಾಜಿಕ ಜಾಲತಾಣವನ್ನು ಸಮರ್ಪಕವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದೀರಿ? ಮಾಡ್ತೀವಿ ಸರ್, ವಾಟ್ಸಪ್ ಬಳಸ್ತಿದ್ದೀವಿ, ವಾಟ್ಸಪ್ಪಲ್ಲೇ ಮೆಸೇಜ್ ಹಾಕ್ತೀವಿ, ಈ ಫೋನ್ ನಂಬರಲ್ಲಿ ಹಾಕಿರ್ತೀವಿ, ಅದನ್ನ ಬಳಸ್ತೀವಿ ಸರ್. ಮೊಬೈಲ್ ನಮಗೆ ಬಳಕೆ ಆಗ್ತಿದೆ, ಆಂಡ್ರಾಯ್ಡ್ ಮೊಬೈಲ್ ಇದೆ ನಮ್ದು, ಅದೆಲ್ಲ ಯೂಸ್ ಮಾಡ್ತೇವೆ. ಉಪಯುಕ್ತ ಆಗಿದೆ, ತುಂಬ ಉಪಯುಕ್ತ ಇದೆ. ಯಾಕಂದ್ರೆ ನಾವು ಲಗೇಜ್ ತಗೊಂಡೋಗಿ ಅಲ್ಲಿ ಕೊಟ್ಟು ನಾವು ಬರೋಕ್ಕೆ ಸಮಯ ವೇಸ್ಟು. ಇಲ್ಲಿ ಮೊಬೈಲಲ್ಲ ಮೆಸೇಜ್ ಹಾಕ್ತೀವಿ, ವಾಟ್ಸಪ್ಪಲ್ಲಿ ಅವರೆಲ್ಲ ರಿಸೀವ್ ಮಾಡ್ಕೊಂತಾರೆ, ನಮಗೆ ರಿಸೀವ್ ಆಯ್ತು ಅಂತ ಮೆಸೇಜ್ ಹಾಕ್ತಾರೆ, ಈಸಿ ಆದ. ಆಮೇಲೆ ಕೆಲವೊಂದು ವಾಹನಗಳು ಪರಿಚಯ ಮಾಡ್ಕೊಂಡಿದ್ದೀವಿ, ಅವ್ರಿಗೆಲ್ಲ ನಮ್ಮ ಆಹಾರ ಧಾನ್ಯ ಕೊಟ್ಟು ಏನೋ ಒಂದು ಲಿಂಕ್ ಇಟ್ಕೊಂಡಿದ್ದೀವಿ. ಅವರು ಕೂಡ ನಮಗೆ ತುಂಬ ಸಹಕಾರಿಯಾಗಿ, ಎಂದೂ ತೊಂದರೆ ಮಾಡಲ್ಲ ಅವ್ರು ನಮಗೆ. ಯಾವ ಬಸ್ನರು ಕೂಡ ನಮ್ಮ ಮನೆಗೆ ಬಂದು ಕೆಲವರು ತಗೊಂಡು ಹೋಗತಕ್ಕಂಥ ವ್ಯವಸ್ಥೆಯಲ್ಲಿ ಇದಾವೆ. ಇದು ಆಗ್ತಾಯಿದೆ ಸರ್. ಸೊ ಹಾಗಾಗಿ ಸಾವಯವ ಕೃಷಿ ಪರಿವಾರದ ಜೊತೆಗೆ ನೀವು ನಿಮ್ಮ ಕೃಷಿಯ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಿ ಅಗತ್ಯವಾಗಿರ್ತಕ್ಕಂಥ ಮಾರುಕಟ್ಟೆಗಳಿಗೆ ಮಾರಾಟ ಮಾಡ್ತಾ ಒಂದು ಸುಖಿ ಜೀವನ ನಡೆಸ್ತಾ ಇದ್ದೀರಿ. ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ಮಕ್ಕಳು ಏನು ಮಾಡ್ತಿದ್ದಾರೆ, ವಿದ್ಯಾಭ್ಯಾಸ ಏನು, ಮುಂದಿನ ಕನಸುಗಳು ಏನೇನು? ಸರ್, ಮುಂದಿನ ಕನಸು ಏನಾಗಿದೆ ಅಂದರೆ, ನನ್ನ ಮಗಳೊಬ್ಬಳು ಸೆಕೆಂಡ್ ಪಿ ಯು ಸಿ ಸೈನ್ಸ್ ಮುಗಿಸಿದಾಳೆ, ಅವಳು ಬಿ ಎಮ್ ಎಸ್ ಮಾಡ್ಬೇಕಂತ ಈಗ ಅಲ್ಲಿ ಗುರಿ ಇಟ್ಟಿದ್ದಾಳೆ. ಇವರು ಮೂರು ಮಕ್ಕಳು ಸಹ ಎಲ್ಲಿ ಪ್ರೈವೇಟ್ ಶಾಲೆಯಲ್ಲಿ ಓದಿಸಿಲ್ಲ, ನಾವು ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿಸಿರ್ತಕ್ಕಂಥದ್ದು. ಮೂರು ಮಕ್ಕಳು, ಒಬ್ಬ ಮಗ ಈಗ ಅಲ್ಲಿ 10th ಮುಗಿಸಿದ್ದಾನೆ, ಪಿ ಯು ಸಿಗೆ ಮಾತ್ರ ಅನಿವಾರ್ಯ ಪ್ರೈವೇಟ್ ಕಾಲೇಜ್ಗೆ ಹಾಕಿದ್ದೀನಿ ಅವನ್ನ. ಯಾಕಂದ್ರೆ ಅವನು ನನಗೆ ಆಟ ಹಿಡಿದ್ಬಿಟ್ಟ, ಬೇಡಪ್ಪ ಕನ್ನಡ ಮೀಡಿಯಂನೂ ಇಂಗ್ಲೀಷ್ ಮಾಡೋಕ್ಕಾಗಲ್ಲ, ನನ್ನ ಜೊತೆಗಿದ್ದು ಕೆಲಸ ಮಾಡ್ತಾ ವಿದ್ಯಾಭ್ಯಾಸ ಮಾಡ್ತಾ ಇಲ್ಲೇ ಹೋಗು ಅಂದರೆ ಹೋಗಲಿಲ್ಲ ಅವನು. ನಾನು ಸೈನ್ಸ್ ಮಾಡಲೇಬೇಕು ಅಂತ ಕೂತ. ಎಲ್ಲಿ ನಮಗೆ ಕಾಲೇಜ್ ಖರ್ಚು ಕಮ್ಮಿ ಬರುತ್ತಂತ ಹುಡುಕಿ ಸರ್ಚ್ ಮಾಡಿ ಕಡಿಮೆ ಖರ್ಚಲ್ಲಿ ನೀಟು ಟಿ ಟಿ ಬುಕ್ಸು ಡ್ರೆಸ್ಸು ಹಾಸ್ಟೆಲ್ ಎಲ್ಲ ಸೇರಿ 50,000 ರೂಪಾಯಿ ಕೊಟ್ಟು ನಲ್ಲಿ ಸೇರಿಸಿದ್ದೀನಿ. ಅವನು ಮುಂದೆ ಆದರೂ ಅವನು ಹೇಳ್ತದೆ ನಾನು ನಮ್ಮ ಜೊತೆಗೆ ಕೆಲಸ ಮಾಡ್ಬೇಕಂತ ನಮ್ಮ ಉದ್ದೇಶ ಇದೆ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಒಬ್ಬೆ ಮಗಿರೋದ್ರಿಂದ ನಮ್ಮ ಜೊತೆಗೆ ಕೆಲಸಕ್ಕೆ ಇಟ್ಕೋಬೇಕಮ್ಮ ನಮ್ಮದು, ಯಾವುದೇ ಸರ್ಕಾರಿ ನೌಕರಿ ಬೇಡಪ್ಪ ಮುಂದೆ ನಮ್ಮ ಜೊತೆಗೆ ಇರು ಅಂತೇಳಿ, ನಾವು ಏನೋ ಒಂದು ಜ್ಞಾನ ಬೇಕು ಕಲಿ ಅಂತೇಳಿ ಕಳಿಸಿದ್ದೀನಿ ಸರ್ ಅವನ್ನ. ಇನ್ನೊಬ್ಬ ಮಗಳಿದ್ದಾಳೆ, ಅವಳು ಈ ಸರಿ 10th ಓದ್ತಾ ಇದ್ದಾಳೆ, ಇಲ್ಲೇ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಿದ್ದಾಳೆ. ಶಿಕ್ಷಣ ಮಾತ್ರ ಚೆನ್ನಾಗಿ ಕಲಿತಿದ್ದಾರೆ ಸರ್ ಅವ್ರ ಮಕ್ಕಳು, ಚೆನ್ನಾಗಿ ಓದ್ತಿದ್ದಾರೆ. ಅವರು ಒಬ್ಬಳು ಮಗಳು ಮಾತ್ರ ನಾನು MBBS ಮಾಡಲೇಬೇಕಂತ ಕೂತಿದ್ದಾಳೆ. MBBS ನೀಟ್ ನೋಡ್ಕೊಂಡು ಮುಂದೆ ಮುಂದುವರೆಯೋಣಂತೇಳಿ ಅಲ್ಲಿ ನೋಡ್ತಿದ್ದೆ ಸರ್ ಈಗ ಆಲ್ರೆಡಿ. ಅದನ್ನು ಕೂಡ BMSನ ಕಳಿಸ್ಬೇಕಂತ ಆಸೆ ಮಾಡ್ತಿದ್ದೀನಿ ಸರ್. ನಿಮ್ಮ ಕೃಷಿಯ ಖರ್ಚು ವೆಚ್ಚಗಳಿಗೆ ಬಗ್ಗೆ ಮಾತಾಡೋಣ. ಈಗ ನೀವು ಏನೇ ಬೆಳೆಯನ್ನ ಬೆಳಿಬೇಕು ಅನ್ನೋದಾದ್ರೆ ಅದಕ್ಕೆ ತಂದೆ ಆಗಿರ್ತಕ್ಕಂಥ ಕೆಲವು ಖರ್ಚು ವೆಚ್ಚ ಅಗತ್ಯವಾಗಿರ್ತವೆ ಬರ್ತವೆ. ನೀವು ಈ ರೀತಿ ಯಾವ್ಯಾವುದಕ್ಕೆ ವೆಚ್ಚ ಮಾಡ್ತೀರಿ, ಅದು ಹೊರಗಿನದಕ್ಕೋ ಒಳಗಿನದಕ್ಕೋ ಹೇಗೆ? ಗೊಬ್ಬರಗಳಂತೂ ನೀವು ಯಾವುದು ಖರೀದಿ ಮಾಡೋದಿಲ್ಲ ಅಂತ ಹೇಳಿದ್ರು. ಈಗ ವ್ಯವಸಾಯ ಮಾಡುವಾಗ ಏನು ಮಾಡ್ತೀವಿ ಅಂದರೆ, ನಮ್ಮವು ನಾಟಿ ಹಸುಗಳಿದೆ 3, ಅದೆಲ್ಲೇ ವ್ಯವಸಾಯ. ಅವೇ ನಾಟಿ ಹಸುಗಳಿಂದ ವ್ಯವಸಾಯ ಮಾಡೋದ್ರಿಂದ ಹೆಚ್ಚಿನ ವ್ಯವಸಾಯ ಏನಾಗುತ್ತೆ ಅಂದರೆ, ಪ್ರಾರಂಭಿಕವಾಗಿ ಒಂದು ಸರಿ ಎಲ್ಲ ಬಲರಾಮ್ ಮುಡಿಸ್ಕೊಂತೀವಿ. ಅದು ನಮಗೆ ಅಲ್ಲಿ ಸ್ವಲ್ಪ ಖರ್ಚು ಬರುತ್ತೆ, ಒಂದು 6,000 ಬರುತ್ತೆ. ಬಲರಾಮ್ ಯಂತ್ರ ಟ್ಯಾಕ್ಟ್ರ್ ಬಳಸ್ತೀವಿ. ಆ ಟ್ಯಾಕ್ಟ್ರ್ ನಮ್ಮ ಅಷ್ಟೇ ಬಂದೋಗ ನಮ್ಮ ಹೊಲಕ್ತಿರಿ, ನೆಕ್ಸ್ಟ್ 3 ವರ್ಷ ನಮ್ಮ ಹೊಲಕ್ಕೆ ಟ್ಯಾಕ್ಟ್ರ್ ಬರೋದು. ಇನ್ನು ಉಳಿದ ಕೆಲಸ ಎಲ್ಲ ನಮ್ಮ ಎತ್ತುಗಳಿಂದಲೇ ಮಾಡ್ಕೊಂತೀವಿ. ಬಿತ್ತನೆ ಮಾಡ್ತಕ್ಕಂಥದ್ದು, ಎಡೆ ಕುಂಟೆ ಹೊಡಿತಕ್ಕಂಥದ್ದು, ಜಮೀನಿಂದ ಮೇವು ತರೋದು, ಕಾಳುಗಳೆಲ್ಲ ಮನೆ ತರತಕ್ಕಂಥದ್ದು, ಎತ್ತಿನ ಬೇಸಾಯದಲ್ಲಿ ನಾವು ಕೆಲಸ ಮಾಡ್ಕೊಂತೀವಿ. ನಮಗೆ 1 ಎಕರೆಗೆ ಖರ್ಚು ಅಂದಾಜು 1,600 ಬರುತ್ತೆ 1 ಎಕರೆಗೆ ನಮ್ಮ ಖರ್ಚು. ಜೊತೆಗೆ ಲೇಬರ್ ಖರ್ಚನ್ನು ತುಂಬ ಕಡಿಮೆ ಮಾಡ್ತೀನಿ, ಭಾಳ ಕಡಿಮೆ ಮಾಡ್ತೀನಿ. ಅದ್ರ ಜೊತೆಗೆ ಹಸುಗಳಿಂದ ಹಾಲು ಪಡಿತೀನಿ, ಗೋಮೂತ್ರ ಪಡಿತೀನಿ, ಗೋಮಯ ಪಡಿತೀನಿ. ಆ ಹಾಲ್ನ ಹಸುಗೆ ಬಂದಿರತಕ್ಕಂಥ ಹಾಲನ್ನ ನಮ್ಮ ಸಜ್ಜನ ಗುರುಜಿಯವ್ರಿಗೆ 1 ದಿನಕ್ಕೆ 4 ಲೀಟ್ರ್ ಹಾಲು ಕೊಡ್ತೀವಿ. ಅವರು ನಮಗೆ 1 ಲೀಟ್ರಿಗೆ 35 ರೂಪಾಯಿ ಹಣ ನಮಗೆ ಕೊಡ್ತಾ ಇದ್ದಾರೆ. ಅದು ಸಾವಯವ ಹಾಲು ಅಂತೇಳಿ ಅವ್ರು ಪೇಡ ಬರ್ಫಿ ಅವರು ಮಾಡಿ ಮಾರಾಟ ಮಾಡ್ತಾ ಇರ್ತಾರೆ. ಅವ್ರನ್ನು ಅವ್ರಿಗೆ ಒಂದು ಹಾಲು ಸಿಗ್ತಾ ಇದೆ. ನಮ್ಮ ಇಲ್ಲೊಂದು ಸಣ್ಣದು ಯಾರ್ಯಾರು 4 ಜನ ರೈತರು ಸಣ್ಣ ಮಿನಿ ಡೈರಿ ತರ ಮಾಡ್ಕೊಂಡು ನಾವು ಆಲ್ರೆಡಿ ಹೈನು ಉತ್ಪಾದನೆಯಲ್ಲಿ ಅಲ್ಲಿ ನಾವು 4 ಮಾಡ್ತಾ ಇದೀವಿ ಸರ್. ಅಲ್ಲಿ ಚೆನ್ನಾಗಿ ಆಗ್ತಾ ಇದೆ. ಮತ್ತೆ ಅವ್ರಿಗೂ ತೊಂದಿರುತ್ತೆ, ಕೆಲವೊಂದ್ಸರಿ ಸುಧಾರಿಸ್ತೀವಿ ನಾವು ಹಾಲಿಂದ. ಇವತ್ತು ಪೇಮೆಂಟ್ ಬೇಕಂತ ಗೀಟ್ ಕೊಯ್ಯಲ್ಲ, ಸುಧಾರಿಸ್ಕೊಂಡು ಹಣ ತಗೊಂತ ಇರ್ತೀವಿ. ಹಾಗಾಗಿ ಕೃಷಿ ಖರ್ಚುಗಳು ಎಷ್ಟು, ನಮ್ಮ ಬೀಜ ನಮ್ದು ಇರ್ತದೆ, ಬೀಜ ಖರೀದಿ ಮಾಡಲ್ಲ, ಬೀಜ ಉತ್ಪಾದನೆ ನೀವೇ ನಾವೇ ಮಾಡ್ಕೊಂತೀವಿ ಸರ್. ಬೀಜ ಸಂಗ್ರಹಣೆ ನಾವೇ ಮಾಡ್ಕೊಂತೀವಿ. ಬೀಜ ಎಲ್ಲ ಅಂಗಡಿಯಿಂದ ತರೋದಿಲ್ಲ? ಇಲ್ಲ ಸರ್, ಒಂದು ಬೀಜನ ನಾವು ತರಲ್ಲ, ನಮ್ಮ ಬೀಜನ ನಾವು ಮಾಡ್ಕೊಂತೀವಿ. ಯಾವುದೇ ಆಗಲಿ, ಸಜ್ಜೆ ಆಗಲಿ, ನವಣೆ ಆಗಲಿ, ಈ ಸರಿ ಸೂರ್ಯಕಾಂತಿ ಮಾತ್ರ ನಾವು ಖರೀದಿ ಮಾಡಿದ್ವಿ. ನಮ್ಮ ಕಡೆ ಇರಲಿಲ್ಲ, ಖರೀದಿ ಮಾಡಿದ್ದೀನಿ. ನೆಕ್ಸ್ಟ್ ಈ ಅದನ್ನು ಬಂದಿದ್ದನ್ನು ಸ್ಟಾಕ್ ಮಾಡಿದ್ದೀವಿ. ಶೇಂಗಾ ಎಲ್ಲ ಕಾಳುಗಳನ್ನು ನಾವು ಸ್ಟಾಕ್ ಮಾಡ್ತೀವಿ, ನಮ್ಮ ಬೀಜಕ್ಕೆ ಬೇಕು ಅಂತೇಳಿ ಇಟ್ಕೊಂಡು ಉಳಿದನ್ನು ಮಾರಾಟ ಮಾಡ್ತೀವಿ. ನಿಮ್ಮದು ಸಾವಯವ ಕೃಷಿ ಪರಿವಾರ ಇದೆ ಅಂತ ಹೇಳಿದ್ರಿ, ನಿಮ್ಮ ಅಲ್ಲಿ ಏನಾದರೂ ಪ್ಲಾನಿಂಗ್ ಇದೆಯಾ ಬೀಜ ಸಂಗ್ರಹಣೆ ಮಾಡೋದು, ಸಹಕಾರ ರೂಪದಲ್ಲಿ ಹಂಚಿಕೊಳ್ಳೋದು? ಸರ್, ನಿಮ್ಮಲ್ಲಿ ಇಲ್ಲದೆ ಇರತಕ್ಕಂಥ ಬೀಜಗಳನ್ನು ಬೇರೆ ಕಡೆಯಿಂದ ತಗೊಳ್ಳೋದು, ನಿಮ್ಮ ಕಡೆ ಎಲ್ಲ ಬೇರೆ ಬೀಜವನ್ನು ಅವರಿಗೆ ಕೊಡೋದು? ಸರ್, ನಮ್ಗೆ ಏನಾಗಿದೆ ಅಂದರೆ ಬೇರೆ ಬೇರೆ ಜಿಲ್ಲೆಯ ರೈತರು ನಮ್ಮಲ್ಲಿ ಲಿಂಕ್ ಇದ್ದಾರೆ. ಈಗ ಅವ್ರ ರೈತರು ನಾವು ಹೆಂಗಿದೆ ಅಂದರೆ, ಇವತ್ತಿಂಥ ಬೀಜ ಬೇಕಂದರೆ 1/2 ಗಂಟೆಗೆ ಇಟ್ಟು ಬಸ್ಗಿಟ್ಟು ಫೋನ್ ಮಾಡ್ತಾರೆ. ನಮ್ಗೆ ಯಾವ ಬೀಜ ಬೇಕಾದರೂ ಕೂಡ ನಮ್ಮ ಸಾವಯವ ರೈತರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಆ ಬೀಜ ಕೂಡ ತರಿಸಿಂತೀವಿ ಸರ್. ಆ ವ್ಯವಸ್ಥೆ ನಾವೇ ರೈತರು ಮಾಡ್ಕೊಂಡಿದ್ದೀವಿ. ಜೊತೆಗೆ ಸಾವಯವ ಕೃಷಿ ಪರಿವಾರ ಇದೆ, ಬಹುರಾಜ್ಯ ಸಹಕಾರ ಸಂಘನ ಮಾಡಿದ್ದೀವಿ. ಅಲ್ಲಿನೂ ಸಹ ಮುಂದೆ ಮಾರ್ಕೆಟು ಆ ಮಾಡ್ತಕ್ಕಂಥ ಚಿಂತನೆ ಇದೆ. ಅಲ್ಲಿ 1,150 ರೂಪಾಯಿ ಷೇರು ಕೂಡ ಹಾಕಿದ್ವಿ ನಾವು. ಅಲ್ಲಿಂದಲೂ ಮುಂದಿನ ದಿನಮಾನಗಳಲ್ಲಿ ಅಲ್ಲಿ ಬರ್ತಕ್ಕಂಥ ಸರ್ಕಾರಿ ಸೌಲಭ್ಯಗಳು ಅವರು ಚಿಂತನೆ ಮಾಡ್ತಿದ್ದಾರೆ. ಸಂಸ್ಥೆಯವರು ಬೇರೆ ಬೇರೆ ಸಮಸ್ಯೆಗಳ ಕೂಡ ಒಡಂಬಡಿಕೆ ಮಾಡ್ಕೊಂಡು ನಮ್ಮ ರೈತರ ಹತ್ರ ಇರ್ತಕ್ಕಂಥ ಹಣನ ಸಂಗ್ರಹಣೆ ಮಾಡಿ ರೈತರಿಗೆ ಏನೇನು ಇನ್ಪುಟ್ಸ್ ಬೇಕು, ರೈತರಿಗೆ ಏನೇನು ಬೇಕು ಅದನ್ನು ಒದಗಿಸ್ಕೊಡ್ತೀವಿ ಅಂತ ಚಿಂತನೆ ಕೂಡ ನಡೀತಾ ಇದೆ. ಮುಂದೆ ಬೀಜ ಘಟಕನೂ ಅವರು ಮಾಡೋ ಚಿಂತನೆಯಲ್ಲಿ ಇದೆ. ಒಂದು ಕಡೆಗೆ ರೈತರು ವೆಚ್ಚಗಳಿಗಾಗಿನೇ ರೋಸಿ ಹೋಗ್ತಾರೆ, ಗೊಬ್ಬರಕ್ಕಾಗಿರ್ಬೋದು, ಬೀಜಕ್ಕಾಗಿರ್ಬೋದು, ಔಷಧಿಗಳಿಗಾಗಿರ್ಬೋದು. ಆದರೆ ನೀವು ಯಾವುದಕ್ಕೂ ಈ ಥರದ ವೆಚ್ಚಗಳನ್ನು ಮಾಡ್ತಾ ಇಲ್ಲ ಸರ್. ಅಂದರೆ ನೀವು ಇದನ್ನು ಯಾಕೆ ಬೇರೆ ರೈತರಿಗೆ ನೀವು ಮೋಟಿವೇಟ್ ಮಾಡೋ ಹಾಗೆ ಪ್ರೇರಣೆ ಮಾಡೋ, ನಮ್ಮಂಗೆ ನೀವು ಬದುಕಿ ಅಂತ ರೈತರನ್ನು ಹುರಿದುಂಬಿಸುವ ಕೆಲಸ ಮಾಡ್ತಾ ಇದ್ದೀರಾ ಹೇಗೆ? ಸರ್, ಈಗ ನಮ್ಮ ಪಕ್ಕದಲ್ಲಿ ಕೆಲವರು ಆಲ್ರೆಡಿ ನೋಡ್ತಾ ಇದ್ದಾರೆ. ಅವ್ರೂ ಒಂದು ಈಗ ಪ್ರತಿ ವರ್ಷದಲ್ಲಿ ನಮ್ಮ ಬೆಳೆ ನೋಡಿಬಿಟ್ಟು ಒಂದು 10% ಜಮೀನ ಚೇಂಜ್ ಮಾಡ್ಕೊಂತ ಬರ್ತಾ ಇದ್ದಾರೆ. 5 ಚೀಲ ಹಾಕಿದಾರು, 3 ಚೀಲ 2 ಚೀಲ ಕೂಡ ಬಂದಿದ್ದಾರೆ. ಸ್ವಲ್ಪ ಅವಕ್ಕೆಲ್ಲ ಸಮಯ ಬೇಕಾಗುತ್ತೆ ಸರ್. ಪ್ರಾರಂಭಿಕವಾಗಿ ಅವ್ರಿಗೆ ಇಳುವರಿ ಕುಂಠಿತಾಗುತ್ತೆ, ಆರ್ಥಿಕ ಸಮಸ್ಯೆ ಆಗುತ್ತೆ. ನಾವಂದ್ರೆ ಮೊದಲಿಂದಲೇ ಮಾಡ್ಕೊಂಡಿದೀವಿ, ಅವರು ರೈತರು ಸ್ವಲ್ಪ ಬೇಗ ಸೆಟ್ ಆಗಲ್ಲ, ಕಷ್ಟ ಆಗುತ್ತೆ ಅವ್ರಿಗೆ, ಆರ್ಥಿಕ ಪರಿಸ್ಥಿತಿ ತೊಂದರೆ ಆಗೋದ್ರಿಂದ ಕೆಲವರು ಚೇಂಜ್ ಆಗ್ತಾ ಇದಾರೆ. ನಮ್ಮ ಪಕ್ಕದವರು, ನಮ್ಮ ಅಣ್ಣ ತಂಬಳವರೆಲ್ಲ ಚೇಂಜ್ ಆಗ್ತಿದ್ದಾರೆ. ಸ್ವಲ್ಪ ಸಮಯ ಬೇಕಾಗುತ್ತೆ ಸರ್, ನಿಧಾನಕ್ಕೆ. ಇಲ್ಲಿ ವೆಚ್ಚಗಳು ಕಡಿಮೆ ಅಲ್ವಾ? ಹೌದು, ಕಡಿಮೆ ಸರ್. ಬೇಗನೆ ರೈತರ ಕಡೆ ಮನ ಒಲಿಬೋದಲ್ವಾ ಅಂತ ಯಾಕೆ ಬರಲ್ಲಂದ್ರೆ ಅವರು ಇಳುವರಿ ತಾಂಬಿಟ್ಟಿರ್ತಾರೆ. ನಾವು ಜಾಸ್ತಿ ಇಳುವರಿ ಅವ್ರಿಗೆ ಇಲ್ರಿ. ಒಳ್ಳೆ ರೈತರದ್ದು ಏನಪ್ಪ ಅಂದ್ರೆ ಸೆಣಪ್ಗಿಂತ ಇಳುವರಿ ನಾನು ತಾಂಬಕಮ್ಮ ಇನ್ನೊಬ್ರು ಇರ್ತಾರೆ. ಆ ದೃಷ್ಟಿಯಿಂದ ಕಾಂಪಿಟೇಷನ್ ಆಗಿಬಿಟ್ಟು ಈಗ ಅದಕ್ಕೆ ಹೋಗ್ಯಾರ ಹೊರತು ಅದರಿಂದ ಲಾಭ ಅಂತ ಇಲ್ಲ, ಅಲ್ಲಿ ಲಾಸ್ ಆಗ್ತಿರೋದು. ಈಗ ಮುಂದಿನ ಈಗ ಸ್ವಲ್ಪ ಒಂದು 30-40% ರೈತರು ಸುಮಾರು ನಮ್ಮ ಹಳ್ಳಿಯಲ್ಲಿ ಚೇಂಜ್ ಆಗಿದ್ದಾರೆ. ನಾವು ಸಾವಯವಕ್ಕೆ ಹೋಗಲೇಬೇಕು, ಮುಂದೆ ನಮಗೆ ಆರೋಗ್ಯ ಇಲ್ಲ. ಆ ದೃಷ್ಟಿಯಿಂದ ಒಂದು 40% ಅಂತೂ ಚೇಂಜ್ ಆಗ್ತಿದ್ದಾರೆ ಸರ್ ಈಗ ಆಲ್ರೆಡಿ. ಅಲ್ಲಿ ನಿಮ್ಮ ಸಂಘ ಇದೆ, ಪರಿವಾರ ಅಂತ ಹೇಳಿ ಮಾಡ್ಕೊಂಡಿದ್ರಿ, ಅದ್ರ ಮೂಲಕ ತರಬೇತಿಗಳನ್ನು ಮಾಡೋದಾಗ್ಲಿ, ತರಬೇತಿ ಮಾಡ್ತೀವಿ ಸರ್. ಇಲ್ಲಿ ರೈತರು ಭಾಗವಹಿಸ್ತಾರೆ, ಆ ಟ್ರೈನಿಂಗ್ ಅಲ್ಲಿ ಭಾಗವಹಿಸಿ ಒಂದು 40% ಅಂತೂ ಬದಲಿ ಆಗಿದ್ದಾರೆ ನಮ್ಮ ಹಳ್ಳಿಯಲ್ಲಿ, ಚೇಂಜ್ ಆಗಿದ್ದಾರೆ. ಇದರಿಂದ ನಮಗೆ ಮುಂದೆ ಉಳಿಗಾಲ ಇಲ್ಲ, ಮುಂದೆ ಇದಕ್ಕೆ ಬರಲೇಬೇಕೆಂಬ ಚಿಂತನೆಯಲ್ಲಿ ಇದ್ದಾರೆ ಸರ್, ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಬೇಕಾಗುತ್ತೆ, ಸಮಯ ಬೇಕಾಗುತ್ತೆ ಸರ್ ಇನ್ನು ಪೂರ್ತಿ ಚೇಂಜ್ ಆಗ್ಬೇಕಂದ್ರೆ. ಕೊನೆಯದಾಗಿ ನಮ್ಮ ರೈತರಿಗೆ ಏನು ಹೇಳಕ್ ಬಯಸ್ತೀರಿ ಸರ್? ನಮ್ಮ ರೈತರಿಗೆ ಸಾವಯವದಲ್ಲಿ ಮುಂದುವರೆದರೆ ಯಾವುದೇ ರೈತ ಕುಸಿಯೋಕ್ಕೆ ಸಾಧ್ಯ ಇಲ್ಲ. ಏನು ಒಂದು 2 ವರ್ಷ ಸ್ವಲ್ಪ ತೊಂದರೆ ಆಗ್ಬೋದು ಅವ್ರ ರೈತರಿಗೆ ಇಳುವರಿಯಲ್ಲಿ ಬೇರೆ ಬದಲಾವಣೆಗಳಲ್ಲಿ, ಯಾವುದೇ ಕಾರಣಕ್ಕೂ ರೈತ ಸೋಲ್ತಕ್ಕಂಥ ಸಾಧ್ಯತೆಗಳು ಬಹಳ ಕಡಿಮೆ ಸರ್. ಮುಂದುವರೆದ್ರೆ ಅನುಕೂಲ ಆಗುತ್ತೆ ಅವ್ರಿಗೆ, ಅನುಕೂಲ ಆಗುತ್ತೆ. ಮುಂದುವರಿಬೇಕು ಸರ್, ಮುಂದುವರೆದ್ರೆ ತುಂಬ ಅನುಕೂಲ ಆಗುತ್ತೆ. ಅದಕ್ಕೆ ಫಸ್ಟ್ ಆಫ್ ಆಲ್ ಮೇನ್ ಈಗಿರೋದು ಅವ್ರದ್ದು ಆರೋಗ್ಯ, ಕುಟುಂಬದ ಆರೋಗ್ಯ ಬಹಳ ಇಂಪಾರ್ಟೆಂಟ್. ಇವತ್ತೊಂದು ಕಲ್ಲನ್ನು ಬೇಕಂದ್ರೆ ಎಷ್ಟು ಕೋಟಿ ಕೊಟ್ಟರು ಅಲ್ಲಿ ಕೊಡ್ತಕ್ಕಂಥರಿಲ್ಲ, ಕಣ್ಣು ಕೊಡ್ತಕ್ಕಂಥಿರಲ್ಲ, ಕಿವಿ ಕೊಡ್ತಕ್ಕಂಥರಿಲ್ಲ, ಕಿಡ್ನಿ ಕೊಡ್ತಕ್ಕಂಥರಿಲ್ಲ, ಬೇಗ ದುಡ್ಡು ಕೊಟ್ಟರೆ ಸಿಗಲ್ಲ. ಹಂಗಾಗಿ ಆ ಆರೋಗ್ಯ ದೃಷ್ಟಿಯಿಂದ ಆದ್ರೂ ಇದು ಸಾವಯವಕ್ಕೆ ಬಂದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಉದ್ದೇಶ. ಈಗ ಶರಣಪ್ಪರ ಸಾವಯವ ಕೃಷಿ ಮಾಡ್ತಾ ಇದ್ರಿ, ಜೊತೆಗೆ ನಿಮ್ಮ ಕೃಷಿಯ ಬೆಳೆಗಳನ್ನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಾ ಇದ್ದೀವಿ. ನಮ್ಮ ಕೇಳುಗರು ಯಾರಾದರೂ ನಿಮ್ಮಿಂದ ಯಾವ್ಯಾವ ವಸ್ತುಗಳನ್ನು ನಿರೀಕ್ಷೆ ಮಾಡ್ಬೋದು, ಏನಾದರೂ ಅವ್ರಿಗೆ ಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ಏನು ಲಭ್ಯ ಇದೆ ಈಗ ಸರ್? ನಮ್ಮಲ್ಲಿ ರಾಗಿ ಇದೆ, ಶೇಂಗಾ ಎಣ್ಣೆ ಇದೆ, ಹುಣಸೆ ಹಣ್ಣು ಇದೆ, ನವಣೆ ಇದೆ, ಸಜ್ಜೆ ಇದೆ, ಮಡಿಕೆ ಕಾಳಿದೆ, ಪಾಪ್ಕಾರ್ನ್ ಜೋಳ ಇದೆ, ಬೇಳೆಕಾಳಿದೆ, ಎಳ್ಳಿದೆ, ಗುರಾಳಿದೆ, ಲಭ್ಯ ಮಾಡ್ಬೋದು ನಮ್ಮಲ್ಲಿ ಇರತಕ್ಕಂಥ. ಸರ್, ಈಗ ನಮ್ಮ ರೈತರು ಯಾರಾದರೂ ನಿಮ್ಮನ್ನು ಸಂಪರ್ಕಿಸ್ಬೋದು ಅನ್ನೋದಾದರೆ ಅವರಿಗೆ ದೂರವಾಣಿ ಸಂಖ್ಯೆ ಕೊಡ್ತೀರಾ? ಕೊಡ್ತೀನಿ ಸರ್. ನಮ್ಮ ದೂರವಾಣಿ ಸಂಖ್ಯೆ 8722664268 ಒಂದು, 9880840482 ಇವೆರಡು ನಮ್ಮ ದೂರವಾಣಿ ಸಂಖ್ಯೆ. ಕೇಳಿದ್ರೆ ಶರಣಪ್ಪ ಅವರು ಸಾವಯವ ಕೃಷಿಯನ್ನೇ ಅವಲಂಬಿಸ್ಕೊಂಡಿದ್ದಾರೆ, ಜೊತೆಗೆ ಅವರ ಉದ್ದೇಶ ಈಗಾಗಲೇ ನಿಮ್ಗೆ ಅರ್ಥವಾಗಿದೆ. ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಕುಟುಂಬವನ್ನು ಸ್ಥಾಪಿಸುವುದು ಬಹಳ ಮುಖ್ಯ. ನಾವು ಆರೋಗ್ಯವಾಗಿರಬೇಕು, ಆಹಾರವನ್ನು ಸೇವಿಸುವಂತಹ ಜನರು ಸಹಿತ ಆರೋಗ್ಯವಾಗಿರಬೇಕು ಅಂತಕ್ಕಂಥದ್ದು ಈ ಕೃಷಿಕರ ಒಂದು ಉದ್ದೇಶವಾಗಿರುವುದರಿಂದ ಬಹುಶಃ ಇವರ ಕೃಷಿಯಲ್ಲಿ ಬೆಳೆದಂತಹ ಬೆಳೆಗಳ ಮೌಲ್ಯವರ್ಧಿತ ವಸ್ತುಗಳು ಸಹಿತ ಇವರಲ್ಲಿ ಲಭ್ಯವಿದ್ದಾವೆ. ಅಗತ್ಯವಾಗಿರ್ತಕ್ಕಂಥವ್ರು ತಾವು ಇವುಗಳನ್ನು ತರಿಸ್ಕೊಳ್ಬೋದು. ನಿಮ್ಮ ವಿಳಾಸವನ್ನು ಸರಿಯಾಗಿ ಅವರಿಗೆ ವಾಟ್ಸಪ್ ಮಾಡಿದರೆ ಅಲ್ಲಿಗೂ ಸಹಿತ ಅವರು ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದಾರೆ. ಮತ್ತೊಮ್ಮೆ ಅವರ ದೂರವಾಣಿ ಸಂಖ್ಯೆಯನ್ನು ತಾವು ಬರೆದಿಟ್ಕೊಡಿ. 9880484 9880842. ಇವರನ್ನು ಸಂಪರ್ಕಿಸ್ಬೋದು. ಅಷ್ಟೇ ಅಲ್ಲ, ಸಾವಯವ ಕೃಷಿಗೆ ಸಂಬಂಧಪಟ್ಟ ಹಾಗೆ ಅವರಿಂದ ಸಾಕಷ್ಟು ಮಾಹಿತಿಯನ್ನು ತಾವು ಪಡೆದುಕೊಳ್ಬಹುದು. ಅಗತ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ಅವರು ಮಾಡಿಕೊಡ್ಲಿಕ್ಕೆ ಸದಾ ಸಿದ್ಧರಿರ್ತಾರೆ. ಒಳ್ಳೆಯದು ಶರಣಪುರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಬಹಳ ಖುಷಿಯಾಯಿತು. 12 ವರ್ಷಗಳಿಂದಲೂ ಸಾವಯವ ಕೃಷಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ, ಒಂದು ಕಡೆಗೆ ಪರಿಸರವನ್ನು ಉಳಿಸ್ತಾ ಇದ್ದೀರಿ, ಭೂಮಿಯ ಏನು ಫಲವತ್ತತೆಯನ್ನು ಸಹಿತ ಉಳಿಸ್ಕೊಂಡು ಹೋಗ್ತಾ ಇದ್ದೀರಿ, ಜೊತೆಗೆ ನಿಮ್ಮ ನಿಮ್ಮ ಕುಟುಂಬದ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗ್ತಾ ಇದ್ದೀರಿ. ಇವತ್ತು ಆಸ್ಪತ್ರೆಯ ವೆಚ್ಚಗಳೇ ಹೆಚ್ಚಾಗ್ತಿದೆ ಜನರ ಜೀವನದಲ್ಲಿ, ಅಂಥದ್ರಲ್ಲಿ ಆಸ್ಪತ್ರೆ ವೆಚ್ಚಗಳಿಲ್ಲದೇ ಬದುಕಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ನಿಮ್ಮ ಒಂದು ಕುಟುಂಬ ಒಂದು ಮಾದರಿ, ಒಂದು ಉದಾಹರಣೆ ಅಂತ ಹೇಳ್ಬೋದು. ಆ ನಿಟ್ಟಿನೊಳಗಡೆಗೆ ನಿಮ್ಮ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಕೇಳುವರೆ, ಇದುವರೆಗೆ ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಅನುಭವ ಕುರಿತು

ನನ್ ಗಂಡ ದಿನವೆಲ್ಲ ಕೆಮ್ತಾ ಇರ್ತಾರೆ, ರಾತ್ರಿ ಎಲ್ಲ ಜ್ವರ ಇರುತ್ತೆ, ಕಫದಲ್ಲಿ ರಕ್ತ ಬೀಳುತ್ತೆ, ಇದಕ್ಕೆಲ್ಲ ಏನಾದ್ರೂ ಔಷಧ ಕೊಡೋಣ? ತಗೊಳಮ್ಮ, ಈ ಮಾತ್ರೆ ಒಂದ್ ವಾರ ಕೊಡು. ನಿಲ್ಲಿ, ಈಕೆ ಹೇಳಿದ್ದೆಲ್ಲ ಕ್ಷಯ ರೋಗದ ಲಕ್ಷಣಗಳು. ಡಾಕ್ಟರ್ ಚೀಟಿ ಇಲ್ಲದೆ ಔಷಧಿ ಕೊಟ್ರೆ ನಿಮಗ್ ದಂಡ ಹಾಕ್ತಾರೆ. ಕ್ಷಯ ರೋಗಿಯ ವಿವರ, ಅವ್ರಿಗೆ ಕೊಟ್ಟ ಔಷಧ ಎಲ್ಲನೂ ದಾಖಲಿಸಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಅಲ್ಲಮ್ಮ, ಕ್ಷಯ ರೋಗ ಪರೀಕ್ಷೆ ಚಿಕಿತ್ಸೆ ಉಚಿತವಾಗಿ ಮಾಡ್ತಾರೆ. ಮೊದಲು ನಿನ್ನ ಗಂಡನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ಹವಾಮಾನ ವರದಿ. ಸಮಸ್ತ ಎಲ್ಲ ಆಕಾಶವಾಣಿ ಕೇಳುವ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಶಾಂತಪ್ಪ ದುತ್ತಿರುಗಾಮಿ, ಹವಾಮಾನ ತಾಂತ್ರಿಕಾಧಿಕಾರಿ, ಕೃಷಿ ವಿಶ್ವವಿದ್ಯಾಲಯ, ರಾಯಚೂರು. ಇವಾಗ ನಾನು ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಯ ಹವಾಮಾನದ ಒಂದು ಪರಿಸ್ಥಿತಿ ಮತ್ತು ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳು ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಾವು ಇವಾಗ ಹಿಂಗಾರಿನ ಹಂಗಾಮಿನಲ್ಲಿದ್ದೇವೆ ಮತ್ತು ಮುಂಗಾರಿನ ಹಂಗಾಮಿನ ಬೆಳೆಗಳಾದ ಹತ್ತಿ ಮತ್ತು ತೊಗರಿ ಇವಾಗ ನಮ್ಮ ಹೊಲಗಳಲ್ಲಿ ಇದಾವೆ ಆಲ್ರೆಡಿ. ಬಟ್ ಇವಾಗ ಏನಾಗಿದೆಪ್ಪ ಅಂದ್ರೆ, ಸುಮಾರು 1 ತಿಂಗಳಿಂದ ನಮಗೆ ಈ ಮಳೆಯ ಕೊರತೆಯಿಂದ ತೇವಾಂಶ ಕಡಿಮೆಯಾಗಿ ಬೆಳೆಗಳಿಗೆ ತೊಂದರೆ ಆಗ್ತಾ ಇದೆ. ಅದರಿಂದ ರೈತ ಬಾಂಧವರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಅಂತರ್ ಬೇಸಾಯ ಕ್ರಮಗಳನ್ನ ಕೈಗೊಂಡು ಆಮೇಲೆ ಹುಲ್ಲಿನ ಹೊದಿಕೆ ಹಾಕಿ ಆ ಮಣ್ಣಿನಲ್ಲಿರುವ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಹಾಗೆ ನೋಡ್ಕೋಬೇಕಾಗತ್ತೆ. ಬಟ್ ಆದರೆ ಈಗ ತೊಗರಿ ಮತ್ತು ಹತ್ತಿ ಆಲ್ರೆಡಿ ನಮಗೆ ಕಟಾವಿನ ಹಂತದಲ್ಲಿದೆ, ಈ ಬೆಳೆಗಳಲ್ಲಿ ಈ ತರ ಮಾಡ್ಲಿಕ್ಕೆ ಆಗಲ್ಲ. ಆದರೆ ನಮಗೆ ಹಿಂಗಾರಿನ ಹಂಗಾಮಿನಲ್ಲಿ ನಾವು ಈ ತರದ ಒಂದು ಚಟುವಟಿಕೆಗಳನ್ನು ಮಾಡುವುದರ ಮುಖಾಂತರ ನಾವು ಕಡಲೆ ಆಗಲಿ ಜೋಳದಲ್ಲಿ ಈ ಒಂದು ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುವ ಹಾಗೆ ನೋಡ್ಕೋಬೇಕಾಗತ್ತೆ. ಆಮೇಲೆ ಈಗ ಇನ್ನೊಂದೇನ್ ಮಾಡ್ತೀವಿ, ಈಗ ಹಿಂಗಾರಿನ ಬೆಳೆಗಳಲ್ಲಿ ನಾವು ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನ ಸ್ವಲ್ಪ ಬೆಳಗಿನ ಜಾವದಲ್ಲಿ ಮಾಡ್ಬೇಕಾಗತ್ತೆ. ಸ್ವಚ್ಛ ಆಕಾಶ ಇದ್ದಾಗ ಮತ್ತು ಕಡಿಮೆ ಗಾಳಿ ಇದ್ದಾಗ ಈ ತರ ಮಾಡಿದ್ರೆ ನಮಗೆ ಸರಿಯಾಗಿದ್ದು ಆಗ್ತೈತೆ. ಆಮೇಲೆ ಎಲ್ಲಾದರೂ ತಮ್ಮ ನೀರಿನ ಮೂಲಗಳಿತ್ತಪ್ಪ ಅಂತಂದ್ರೆ, ನಮಗೆ ಮುಂದಿನ ಒಂದು ವಾರದಲ್ಲಿ ಅಷ್ಟೊಂದು ಮಳೆ ಬರುವ ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ. ಅದಕ್ಕಾಗಿ ಏನ್ ಮಾಡ್ಬೇಕು, ಒಂದೆರಡು ರಕ್ಷಣಾತ್ಮಕ ನೀರನ್ನು ಕೊಟ್ಟರೆ ಉತ್ತಮ ಬೆಳೆ ಬರಲು ಸಹಾಯ ಆಗ್ತಾ ಇದೆ. ಆಮೇಲೆ ಹಿಂಗಾರಿನ ಒಂದು ಜೋಳದಲ್ಲಿ ಏನಾಗೈತೆ ಅಂದ್ರೆ, ಸುಮಾರು ಒಂದು 30-35 ದಿವಸಗಳಿದ್ದಾಗ ಏನ್ ಮಾಡ್ಬೇಕು, ಒಂದು ತೆನೆ ಬರುವ ಹಂತದಲ್ಲಿ ತಪ್ಪ ಅಂತಂದ್ರೆ ಅದಕ್ಕೆ 3% ಪಂಚಗವ್ಯನ್ನ ನಾವು ಸಿಂಪರಣೆ ಮಾಡಿದ್ರೆ ಉತ್ತಮ ಬೆಳೆ ಬರಲು ಸಹಾಯ ಆಗ್ತೈತೆ. ಹಾಗೇನೆ ಜೋಳದಲ್ಲಿ ಸುಳಿ ನೊಣ ಬರ್ತಾ ಇದೆ, ಅದಕ್ಕಾಗಿ 2 ಮಿಲಿಲೀಟರ್ ಪ್ರೊಪನಫಾಸ್ 50 cc ಅಥವಾ 2 ಮಿಲಿಲೀಟರ್ ಕ್ಲೋರೋಫೈರಿಪಾಸ್ ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬಿತ್ತಿದ ಒಂದು 12-14 ದಿವಸಗಳ ನಂತರ ಸಿಂಪರಣೆ ಮಾಡಿದ್ರೆ ಸುಳಿ ನೊಣದ ಬಾಧೆಯನ್ನು ಸಹ ನಾವು ಹತೋಟಿ ಮಾಡಬಹುದು. ಆಮೇಲೆ ಕಡಲಿ ಏನ್ ಮಾಡ್ಬೇಕು, ನಾವು ಬಿತ್ತುವ ಒಂದು ಸಮಯ ಎಲ್ಲಿಂದ ಎಲ್ಲಿಗೆ ಹೇಳ್ತೇವಪ್ಪ ಅಂದ್ರೆ, October 2nd November 2nd ನಾವು ಈ ಬಿತ್ತನೆಯನ್ನ ಮಾಡಬಹುದು. ಆಮೇಲೆ ಕಡಲೆ ಬಿತ್ತುವಾಗ ನಾವು ಅದಕ್ಕೆ ಬೀಜೋಪಚಾರ ಮಾಡ್ಬೇಕಾಗತ್ತೆ. ಸುಮಾರು 500 ಗ್ರಾಂ ರೈಸೋಬಿಯಂ ಅನ್ನ ಹಾಗೂ 500 ಗ್ರಾಂ ರಂಜಕ ಕರಗಿಸುವ ಅಣುಜೀವಿಯಿಂದ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರೆ ಆ ಒಂದು ಉತ್ತಮ ಬೆಳೆ ಬರಲು ಸಹಾಯ ಆಗ್ತೈತಿ. ಆಮೇಲೆ ಕಡಲೆ ಬಿತ್ತುವಾಗ ಅಂತ ಹೊಲಗಳಲ್ಲಿ ಏನಾದರೂ ಕಳೆಯ ಸಮಸ್ಯೆ ಜಾಸ್ತಿ ತಮಗೆ ಬರ್ತೈತಿ ಅಂತ ಅನಿಸಿದ್ರೆ ನಾವು ಕಳೆನಾಶಕವನ್ನು ಸಹ ಸಿಂಪರಣೆ ಮಾಡಬಹುದು. ಅದ್ಯಾವುದಪ್ಪ ಅಂತಂದ್ರೆ, 1.3 liter ಪೆಂಡಿಮೆಥಿಲಿನ್ ಅಂತ ಹೇಳ್ತೀವಿ, 30 cc ರೂಪದಲ್ಲಿ ಸಿಗ್ತೈತಿ, ಮತ್ತು 0.8 liter ಪೆಂಡಿಮೆಥಿಲಿನ್ ಅಂತ ಹೇಳ್ತೀವಿ, 38.7 cs ರೂಪದಲ್ಲಿ ಸಿಗ್ತೈತಿ. ಈ ಒಂದು ಕಳೆನಾಶಕವನ್ನು ನಾವು 1 ಎಕರೆಗೆ ಸುಮಾರು 300 liter ನೀರಿನಲ್ಲಿ ಬೆರೆಸಬೇಕಾಗುತ್ತೆ. ಬೆರೆಸಿ ನಾವು ಸಿಂಪರಣೆ ಮಾಡಿದ್ರೆ ಅದು ಯಾವತ್ತಪ್ಪ ಅಂತಂದ್ರೆ ಬಿತ್ತಿದ ದಿವಸ ಅಥವಾ ಮರುದಿವಸ ಮಾತ್ರನೇ ನಾವು ಸಿಂಪರಣೆ ಮಾಡ್ಬೇಕಾಗತ್ತೆ ರೈತ ಬಾಂಧವರೇ. ಆಮೇಲೆ ಸಿಂಪರಣೆ ಮಾಡುವಾಗ ಸ್ವಲ್ಪ ತೇವಾಂಶ ಇದೆ ಇಲ್ಲೋ ಚೆಕ್ ಮಾಡ್ಬೇಕಾಗತ್ತೆ. ಸ್ವಲ್ಪ ತೇವಾಂಶ ಇದ್ರೆ ಈ ಕಳೆನಾಶಕ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೈತೆ ಅಂತ ಹೇಳ್ತೀವಿ. ಆಮೇಲೆ ಕಡಲೆಯಲ್ಲಿ ನಮ್ಗೆ ಬರ ನಿರೋಧಕ ಶಕ್ತಿ ಹೆಚ್ಚಿಸಲಿಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, 2ರ ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 30 ನಿಮಿಷ ಅಥವಾ 25ರ ಗೋಮೂತ್ರದಲ್ಲಿ 8 ಗಂಟೆಗಳ ಕಾಲ ನೆನೆಸಿ ಕನಿಷ್ಠ 7 ಗಂಟೆ ನೆರಳಿನಲ್ಲಿ ಒಣಗಿಸಿ ನಾವು ಬಿತ್ತನೆ ಮಾಡಿದ್ರೆ ಉತ್ತಮ ಬೆಳೆ ಬರಲು ಸಹಾಯ ಆಗ್ತಾ ಇದೆ. ಹಾಗೇನೆ ಈಗ ನಾವು ತೊಗರಿಯಲ್ಲಿ ಏನಾಗಿತ್ತೆ, ಆಲ್ರೆಡಿ ಕಾಯಿ ಕಟ್ಟೈತಿ. ಈ ಒಂದು ಹಂತದಲ್ಲಿ ಏನಾಗುತ್ತೆ, ನಮ್ಗೆ ಕಾಯಿ ನೊಣ ಬರುವ ಸಾಧ್ಯತೆ ಇರುತ್ತೆ. ಸೊ ಅದಕ್ಕಾಗಿ 0.2 ಗ್ರಾಂ ಥೈಮೆಥಾಕ್ಸಾಮ್ 25 WG ರೂಪದಲ್ಲಿ ಸಿಗ್ತೈತೆ, ಇಲ್ಲ ಇತ್ತು ಅಂದ್ರೆ 0.2 ಮಿಲಿಲೀಟರ್ ಎಮ್ಡಾಕ್ ಪ್ರೊಪಿಡ್ ಅಂತ ಹೇಳ್ತೀವಿ, ಅದು 17.8 SL ರೂಪದಲ್ಲಿ ಸಿಗ್ತೈತೆ. ಇದನ್ನ ಏನ್ ಮಾಡೋದು, ಸುಮಾರು 10 ಗ್ರಾಂ ಬೆಲ್ಲದ ಜೊತೆ ಸೇರಿಸಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿದರೆ ನಮಗೆ ಈ ಒಂದು ಕಾಯಿ ನೊಣದ ಬಾಧೆಯನ್ನು ನಾವು ತಪ್ಪಿಸಬಹುದು. ಆಮೇಲೆ ಈಗ ಕಾಯಿಯಲ್ಲಿ ಕಾಯಿ ಕೊರಕ ಬರುತ್ತೆ, ಸೇಮ್ ತೊಗರಿಯಲ್ಲಿ ಕಾಯಿ ಕೊರಕದ ಹತೋಟಿಗಾಗಿ ನಾವು ಏನ್ ಮಾಡೋಕಪ್ಪ ಅಂತಂದ್ರೆ 0.15 ಮಿಲಿಲೀಟರ್ ಕ್ಲೋರಾಂಟ್ರಿನಿ ಪ್ರೋಲ್ ಅಂತ ಹೇಳ್ತೀವಿ, 18.5 SC ರೂಪದಲ್ಲಿ, ಇಲ್ಲ 2 ಮಿಲಿಲೀಟರ್ ಪ್ರೊಪನೋಪಾಸ್ 50 CC ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪಡಣೆಯನ್ನ ಮಾಡ್ಬೇಕಾಗತ್ತೆ. ಆಮೇಲೆ ಈಗ ಹತ್ತಿ ಆಲ್ರೆಡಿ ಹತ್ತಿ ಬಿಡಿಸ್ತಾ ಇದಾರ. ಆಮೇಲೆ ಮುಂದಿನ ಒಂದು ವಾರದಲ್ಲಿ ನಮಗೆ ಅಂತ ಮಳೆ ಬರುವ ಒಂದು ಸಾಧ್ಯತೆ ಕಡಿಮೆ ಇದೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ಹತ್ತಿ ಬಿಡಿಸುವ ಒಂದು ಕೆಲಸವನ್ನ ಈಗ ತಾವು ಮಾಡ್ಕೋಬಹುದು, ಆ ತರ ಒಂದು ಮಾಡಬಹುದು. ಆಮೇಲೆ ಈಗ ಹತ್ತಿ ಸ್ವಲ್ಪ ಲೇಟ್ ಆಗಿ ಹಾಕಿದ್ರು ಏನಾಗುತ್ತೆ ಅಂದ್ರೆ ಗುಲಾಬಿ ಕಾಯಿ ಕೊರಕ ಈ ತರ ಏನರ ಬಂದ್ರೆ 2 ಮಿಲಿಲೀಟರ್ ಪ್ರೊಪನೋಪಾಸ್ 50 CC ಹಾಗೂ ಮತ್ತೆ ಇನ್ನು ಒಂದು ವಾರದ ನಂತರ ನಾವೇನ್ ಮಾಡ್ಬೇಕಂದ್ರೆ 0.5 ಮಿಲಿಲೀಟರ್ ಲ್ಯಾಮ್ಡೋಸೈಲೋತ್ರೇನ್ ಅಂತ ಹೇಳ್ತೀವಿ, ಇದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನ ಮಾಡಬೇಕಾಗತ್ತೆ. ಆಮೇಲೆ ಈಗ ಹಿಂಗಾರಿನ ಒಂದು ಹಂಗಾಮಿನಲ್ಲಿ ಅಲ್ಲಲ್ಲಿ ನಮಗೆ ಸೂರ್ಯಕಾಂತಿಯನ್ನು ಹಾಕಿದ್ದಾರೆ ರೈತ ಬಾಂಧವರು. ಸೊ ಈ ಸೂರ್ಯಕಾಂತಿಯಲ್ಲಿ ಏನಾಗುತ್ತೆ, ನಮಗೆ ಮೋಡ ಕವಿದ ವಾತಾವರಣ ಇರುವುದರಿಂದ ಬೂದು ರೋಗ ಬರುವ ಒಂದು ಸಾಧ್ಯತೆ ಇರುತ್ತೆ. ಅದಕ್ಕಾಗಿ 1 ml ಡೈಫೆನ್ಕೋನೋಜೋಲ್ 25 EC ಅಥವಾ 0.5 ಗ್ರಾಂ ಮೈಕ್ರೋಬ್ಯೂಟಾನಿಲ್ ಅಂತ ಹೇಳ್ತೀವಿ, ಅದನ್ನು ಸಹ ನಾವು ಸಿಂಪಡಣೆಯನ್ನ ಮಾಡಬಹುದು. ಆಮೇಲೆ ಸೂರ್ಯಕಾಂತಿಯಲ್ಲಿ ಅಲ್ಟರ್ನೇರಿಯಾ ಅಂಗಮಾರಿ ರೋಗ ಬರುವ ಸಾಧ್ಯತೆ ಇರುತ್ತೆ, ಅದರ ಹತೋಟಿಗಾಗಿ ನಾವು ಏನ್ ಮಾಡಬೇಕು, 2 ಗ್ರಾಂ ಮೈಂಕೋಜಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೋನೋಜಲ್ ಅಂತ ಹೇಳ್ತೀವಿ, ಅದನ್ನು ಸಹ ನಾವು ಸಿಂಪಡಣೆ ಮಾಡಬಹುದು. ಆಮೇಲೆ ಈಗ ಸೂರ್ಯಕಾಂತಿ ಏನಾದ್ರೂ ಇನ್ನು ಬಿತ್ತೋರಿದ್ರೆ ಈ ರಸಗೊಬ್ಬರ ಏನ್ ಹಾಕ್ತಿವಲ್ಲ ಆ ಒಂದು ಸಮಯದಲ್ಲಿ ನಾವು ಒಂದ್ ಸ್ವಲ್ಪ ಸತುವಿನ ಸಲ್ಫೇಟ್ ಅನ್ನ ಬೆಳೆಸಬೇಕಾಗತ್ತೆ. ಅದು ಸುಮಾರು 4 ಕಿಲೋಗ್ರಾಂ 1 ಎಕರೆಗೆ, 4 ಕೆಜಿ ಸತುವಿನ ಸಲ್ಫೇಟ್ 1 ಎಕರೆಗೆ ಹಾಕಿದ್ರೆ ನಮಗೆ ಸೂರ್ಯಕಾಂತಿಯಲ್ಲಿ ಒಳ್ಳೆ ಇಳುವರಿ ಬರಲು ಸಹಾಯ ಆಗ್ತೈತೆ. ಆಮೇಲೆ ಈಗ ತರಕಾರಿಗಳಲ್ಲಿ ಅಂದ್ರೆ ಟೊಮೆಟೋದಲ್ಲಿಯೂ ಸಹ ನಮ್ಗೆ ಬೂದು ರೋಗ ಬರುವ ಸಾಧ್ಯತೆ ಇರುತ್ತೆ. ಅಂತ ಒಂದು ಸಮಯದಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ 3 ಗ್ರಾಂ ನೀರಿನಲ್ಲಿ ಕರಗುವ ಗಂಧಕವನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡ್ಬೇಕು. ಆಮೇಲೆ ಈಗ ಟೊಮೆಟೋದಲ್ಲಿ ಅಂಗಮಾರಿ ರೋಗ ಏನರ ಬಂತಪ್ಪ ಅಂತಂದ್ರೆ 2 ಗ್ರಾಂ ಮ್ಯಾಂಕೋಜಬ್ ಅಥವಾ 2 ಗ್ರಾಂ ರೋವಲ್ ಅಂತ ಹೇಳ್ತೀವಿ, ಅದನ್ನು ಸಹ ನಾವು ಸಿಂಪಡಣೆ ಮಾಡಬಹುದು. ಆಮೇಲೆ ಟೊಮೆಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಏನರ ಕಂಡು ಬಂತಂದ್ರೆ ಅದಕ್ಕೆ 1 ಗ್ರಾಂ ಥೈಡಿಕಾರ್ಬ್ 75 WPA ರೂಪದಲ್ಲಿ ಇರುತ್ತೆ, ಇಲ್ಲ ಇಮಾಮೆಕ್ಟಿನ್ ಬಂಜೋಟ್ ಅನ್ನು ಸಹ ನಾವು ಸಿಂಪಡಣೆ ಮಾಡಬಹುದು. ಆಮೇಲೆ ಚಳಿಗಾಲ ಸಮಯದಲ್ಲಿ ಏನಾಗುತ್ತೆ, ನಮಗೆ ಕೋಳಿ ಸಾಕಾಣಿಕೆ ಏನರ ಇರುತ್ತಲ್ಲ ಅದರಲ್ಲಿ ನಾವು ಉಷ್ಣತೆಯನ್ನ ಸರಿಯಾಗಿ ಮೇಂಟೈನ್ ಆಗುವ ಹಾಗೆ ನೋಡ್ಕೋಬೇಕಾಗತ್ತೆ ವಿದ್ಯುತ್ ಬಲ್ಬ್ಗಳನ್ನು ಉಪಯೋಗಿಸಿ. ಆಮೇಲೆ ಈ ತರ ಕಿಟಕಿ ಅದೇನು ಇರ್ತಲ್ಲ ಅಲ್ಲಿ ಸ್ವಲ್ಪ ತಂಪು ಗಾಳಿ ಬೀಸದೇ ಇರುವ ಹಾಗೆ ನಾವು ಮುಚ್ಚಿ ಚಳಿಯಿಂದ ರಕ್ಷಣೆ ಮಾಡಬೇಕಾಗತ್ತೆ. ಸೊ ಈ ತರ ಒಂದು ಕಾರ್ಯಕ್ರಮ ಕೈಗೊಂಡು ತಾವು ಉತ್ತಮ ಒಂದು ವ್ಯವಸಾಯ ಮಾಡಬಹುದು. ಹಾಗೆ ಮುಂದಿನ ಒಂದು ವಾರದಲ್ಲಿ ನಮಗೆ ಅಂತ ಯಾವುದೇ ಮಳೆ ಬರುವ ಸಾಧ್ಯತೆಗಳೆಲ್ಲ ಬಂದ್ರೆ ಅಲ್ಲಲ್ಲಿ ತುಂತುರು ಮಳೆ ಚದುರದಂತ ಒಂದು ಮಳೆ ಅಲ್ಲಲ್ಲಿ ಆಗ್ಬೋದು, ಬಂದೇ ಬರುತ್ತೆ ಅನ್ನೋ ಒಂದು ಒಳ್ಳೆ ಮಳೆ ಯಾವುದು ಮುನ್ಸೂಚನೆ ಇಲ್ಲ ನಮಗೆ ಅಂತ ಹೇಳಿ ನನ್ನ ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು ಬೇಗ ಸಂದೇಶವಿದು ಸಂದೇಶವಿದು ಘನ ಸಂದೇಶವಿದು ಘನ ಸಂದೇಶವಿದು. ಕೇಳುಗರೆ, ಇನ್ನು ಹೊತ್ತಾಯ್ತು. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣಂತೆ. ನಮಸ್ಕಾರ, ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಾಳಿಂಗ ಇದುವರೆಗೆ ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನು ಮುಂದೆ ಗ್ರಾಮಾಂತರಂಗ.